ಸಮಗ್ರ ನೀತಿ ಅಗತ್ಯ, ಯುಟಿ ಖಾದರ್. ಮಂಗಳೂರಿನಲ್ಲಿ ಕೇಂದ್ರೀಯ ಸಾಗರಶಾಸ್ತ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಯೋಜನಾ ವರದಿ ಸಿದ್ಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನಂಗೆ ಹೊಸಿ ದೊಡ್ಡ ದೊಡ್ಡ ಚೀಲಗಳು ಬೇಕಿತ್ತು, ಏನಾದ್ರು ಮಡಗಿದ್ಯಾ? ಗೋಣಿಚೀಲ ಪ್ಲಾಸ್ಟಿಕ್ನವ? ಗೋಣಿಚೀಲ ಆದ್ರೆ ಒಳ್ಳೇದು, ಆದ್ರೆ ಗೋಣಿಚೀಲ ಐತೋ ಹೆಂಗೆ? ಗೋಣಿಚೀಲ ಇಲ್ಲವೇ ಶಂಕರಣ. ಈಗ ಮತ್ತೆ ಎರಡನ್ನೂ ಹೇಳ್ತಿಲ್ಲ ನೀನೇ, ಗೋಣಿಚೀಲ ಬೇಕು ಪ್ಲಾಸ್ಟಿಕ್ ಚೀಲ ಬೇಕು ಅಂತ. ಎರಡು ಇಟ್ಟಿರ್ತೀನೋ? ಅದ್ ಯಾವ್ದಕ್ಕೆ ಏನು ಅಂತ ಹೇಳಿದ್ರೆ ಇಂಥದ್ ಕಲ್ಲ ಇಂಥದಕ್ಕೆ ಅಂತ ಕೊಡ್ಬೋದು. ಅಲ್ಲ ಎರಡೇ ಎರಡು ಇಟ್ಟಿದೀನಿ ಅಂತ್ಯಾ? ನಂಗೆ ಅಪ್ಪರ ಬೇಕಿತ್ತು. ಏನಿಲ್ಲ ಹುಸಿ, ಕಾಯ ಮಾರ್ಕೆಟಿಗೆ ಹಾಕಣ ಅಂತ. ಕಾಯ ಸುಲಿದ್ದೆ ಈಗ ಒಂದು 15 ದಿನ ಒಂದ್ ತಿಂಗಳಿಂದ ಸುಲಿಸಿದ್ದೆ. ಮತ್ತೆ ಯಾಕೋ ರೇಟು ಜಾಸ್ತಿ ಆಗದ್ ನೋಡಿ ನಮ್ಮನೆ ಒಳವೆ ಮಕ್ಳು ಎಲ್ಲ ಅಂತಂದು ಅತ್ಲಾಗಿ ಹಾಕ್ಬಿಟ್ಟಿ ಅತ್ಲಾಗಿ ಮಾರ್ಕೆಟ್ಗೆ ಒಳ್ಳೆ ರೇಟ್ ಐತಲ್ಲ ಅಂತಂದ್ರು. ನಾನು ಹೆಂಗಿದ್ರು ಬ್ಯಾಸ್ಗೆ ಅಲ್ವಾ, ಹೊಸಿ ಎಳ್ನೀರಿಗೆ ಬಿಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೂ ಈಗ ಕಾಯಿಗಾಕ್ಸು ಕಾಯಿಗಾಕ್ಸು ಅಂತ ಏನು ಹಠ ಮಾಡಿದ್ರ? ಹಂಗಾಗಿ ಹೊಸಿ ಚೀಲಗಳಿದ್ರೆ ಹೇರ್ಕೊಂಡ್ ಹೋಗಕ್ ಅನುಕೂಲ ಆಯ್ತದಲ್ಲ ಅಂತ ಹೇಳಿ. ಒಳ್ಳೆ ಕೆಲಸ ಶಂಕರಣ. ರೇಟ್ ಯಾವ ಇರ್ತದೋ ಅದ್ ಕೊಟ್ಬಿಡ್ಬೇಕು ನಾವು ಮೊದಲು. ಅಲ್ಲ ಎಳ್ನೀರಿಗೆ ಒಳ್ಳೆ ರೇಟ್ ಐತಲ್ಲ ಅಣ್ಣ? ಎಳ್ನೀರಿಗೆ ಒಳ್ಳೆ ರೇಟ್ ಐತೆ, ಕಾಯಿಗೆ ಅದಕ್ಕಿಂತ ಜಾಸ್ತಿ ಆಯ್ತಾ? ಹೌದು. ಎಳ್ನೀರಾದ್ರೆ 3-4 ತಿಂಗಳಿಂದ 30 ರೂಪಾಯಿ 35 ರೂಪಾಯಿ ಇತ್ತು, ಸಿಗ್ತಾ ಇತ್ತು. ಈ ಕಾಯಿಗೆ 60 ರೂಪಾಯಿ ಆಗೈತಲ್ಲ. 60 ಅಲ್ಲ, 75-80 ರೂಪಾಯಿ ಬಂದೈತಂತೆ. ಓ, 100 ಮುಟ್ತದಂಗಾರೆ ಪ್ಯಾಟ್ಲೆಲ್ಲ ಹೆಚ್ಚು ಕಮ್ಮಿ ಆಗ್ಬೋದು ತಗ. ಅಲ್ವಾ, ಆಗ್ಲಿ ಬಿಡು. ಯಾಕೆ ಅಂತ ಅಂದ್ರೆ ನನಗ್ ಬುದ್ಧಿ ಬಂದಾಗ್ಲಿಂದ ನೋಡ್ತಿದ್ನ, ಏನ್ 20 ರೂಪಾಯಿ ಮ್ಯಾಕ್ ಬತ್ತಿರಲ್ಲ. ಅಷ್ಟಿಕ್ಕೆ ಹೆಚ್ಚು ಅಲ್ವಾಗ ಅಣ್ಣಯ್ಯ ಸಂಕ್ರಣ. ಓ ಮೀನಕ್ಕ, ನನ್ ಬುಟ್ಟೆ ಮಾತಿ ಕೂತ್ ಬಿಟ್ಟಿದ್ದೀರಾ ಇಬ್ರುವೆ? ಏ ಮಾಡದ್ ನೀನು, ಯಾವಾಗ್ಲೂ ಲೇಟ್ ಅಲ್ವಾ ನೀನು? ಅಲ್ಲ ಮೀನಕ್ಕ ಲೇಟ್ ಅಂದಾಗ್ಲೇ ಯಾಕೆ ನಗಾಡ್ತಾಳೆ ಅಂತಂದ್ರೆ, ಅವಳುವೆ ನೆನ್ನೆಯ ಹಿಂಗೆ ಜನಗಳಿಗೆ ಹೇಳು ಅಂತ ನಂಗೆ ಹೇಳಿದ್ಲು. ಹೊಸಿ ಮರ ಹತ್ತವರ್ಯಾರು ಗೊತ್ತಿರ ಹೇಳೋಣಯ್ಯ, ನಾನು ಕಾಯಿ ಕೇಳಿಸ್ಬೇಕು ಕಾಯಿ ಕೇಳಿಸ್ಬೇಕು ಅಂತಿದ್ಲು. ಅದಕ್ಕೆ ಹಿಂಗಾರು ನಗಾಡ್ಕೊಂಡು ಜನ ಬಂದಿಲ್ಲ ಅನ್ನೋದು ನೆನಪಿಸ್ತಾವಳ ಏನೋ ಗೊತ್ತಿಲ್ಲ. ನೀವಿಬ್ರು ತೋಟದಲ್ಲಿ ಕಾಯಿ ಬಿಟ್ಕೊಂಡಿದ್ರಲ್ಲ, ನೀವೇ ಪುಣ್ಯವಂತ ಕಂಬಿಡು. ಅಲ್ಲ ಅದು ಬುಟ್ಕೊಳ ಕಾರಣ ಅಂತಂದ್ರೆ ಎಳ್ನೀರಿಗೆ ಅಂತ ಬಿಟ್ಕೊಂಡಿದ್ದಿತ್ತು. ಆಮೇಲೆ ಹಿಂಗ್ ರೇಟ್ ಬದಲಾಗಿ ಹುಸಿ ಕಾಯಿಗೆ ಹತ್ಲಾಗಿ ಇಳಿಸಣ್ಣ ಅಂತ ಅನ್ಬಿಟ್ಟು. ನಾನೆಂತ ದೊಡ್ಡ ಕೆಲಸ ಮಾಡ್ಕೊಬಿಟ್ಟೆ ನೋಡ್ ಶಂಕರಣ. ಏನ್ ಮಾಡಿದೆ? ಎಲ್ಲ ಎಳ್ನೀರಿಗೆ ಕೊಟ್ಬಿಟ್ನ. ಕಾಯಿ ಕೆಡವರ ಯಾರು, ಅದ್ ಎತ್ತಾರ ಯಾರು, ಆಡ್ಸ್ಕೊಂಬರ್ರ ಯಾರು, ಹೊತ್ಕೊಂಡ್ ಇಟ್ಕೊಳ್ಳಾರ ಯಾರು, ಸುಲಿಯರ್ ಯಾರು ಅಂತ ಅಂತ ಅನ್ಕೊಂಡು ಈಗ ನೋಡು ಒಳ್ಳೆ ರೇಟ್ ಬಂದೈತೆ, ಕಾಯಿಲ್ಲ. ಇಲ್ಲ ನೀನು ಆಗ ಮಾಡಿದ ಒಳ್ಳೆ ಕೆಲ್ಸವೇ. ಯಾಕೆಂತಂದ್ರೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗಂದು ಇಲ್ಲಿ ತೋಟದಟ್ಟದೆ ನಿಂತ್ಕೊಳಕ್ ಹಾಕಲ್ಲ, ಕೇಳ್ಸಕ್ ಹಾಕಲ್ಲ, ಸುಲ್ಸಕ್ ಹಾಕಲ್ಲ ಅಂತ ಅನ್ಬಿಟ್ಟು ಅವನಾದ್ರೆ ಉಂಡಿ ಲೆಕ್ಕಂಗೆ ಏನ್ ತಗೊಳಕಲ್ಲ, ಎಣಿಕೆಲ್ ತಗತಾನೆ, ಅವನೇ ಎಣಿಕೆ ಮಾಡ್ಕೊತಾನೆ, ಅವನೇ ಹತ್ಕೊತಾನೆ, ಎಲ್ಲ ಪ್ರತಿಯೊಂದು ಅವನೇ ಇರ್ತದಲ್ಲ. ಹಂಗಾಗಿ ನಮ್ಗೆ ಹೊಸಿ ಕೆಲ್ಸ ಕಡಿಮೆ ಅಂತ ನೀ ಕೊಟ್ಟೆ. ಆಗ 60-70 ರೂಪಾಯಿ ಮಾರಿದ್ರು ಕೆಡಸಕ್ಕೆ ಸುಲ್ಸಕ್ಕೆಲ್ಲ ಸುಮಾರು ಖರ್ಚು ಆಯ್ತದಲ್ವಾ? ಮತ್ತೆ ಖರ್ಚು ಬಂದೇ ಬರ್ತದೆ, ಅದು ರೇಟ್ ಜಾಸ್ತಿ ಇರೋದ್ರಿಂದಾನೆ. ಒಳ್ಳೆ ಲಾಭ ಆಯ್ತಕ್ಕಂತ ರೇಟು ಜಾಸ್ತಿ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗತ್ತೆ ಸಂಕಟನೆ. ಏನ್ ಗೊತ್ತಾ ಆಚೆ ಮನೆ ನಿಂಗ ಹೇಳ್ದ ಏನು ಕೆಜಿ ಗಟ್ಲೆ ಮಾರ್ತಾರಂತೆ 95 ರೂಪಾಯಿ ಕೆಜಿ ಅಂತೆ ಎರಡೇಕಾಯಿ ಅದರಲ್ಲಿ ಒಂದ್ ಚಿಕ್ಕದು ಒಂದ್ ದೊಡ್ಡದು ಅದರಲ್ಲಿ ಈಗ ಬಿಡಿಕಾಯಿ ಮಾರಕೇ ಇಲ್ಲ ಕಂತಾಗ ಮತ್ತೆ ಕೆಜಿನೇಯ ಪ್ಯಾಟ್ಲೇನೆಯ ನೀನೇನಿಲ್ಲ ಒಂದ್ ಸಣ್ಣದೊಂದು ಕೊರೆ ಚೀಲದಲ್ಲಿ ತಗೊಂಡ್ ಹೋದ್ರುವೆ 1,000 1.5 ಸಾವಿರ ದುಡ್ಡು ಮಾಡ್ಕೊಂಡ್ ಬರ್ಬೋದು ನೋಡಿ ಒಳ್ಳೆ ದುಡ್ಡಂತೂ ಆಯ್ತದ ಶಂಕರಣ್ಣ ನನಗಂತೂ ಭಾರಿ ಸಂತೋಷ ಆಯ್ತು ರೇಟ್ ಜಾಸ್ತಿ ಆಗಿರೋದ್ ಯಾಕೆಂದ್ರೆ ಈ ತೆಂಗು ಬೆಳೆದ್ರ ಕತೆ ಅಂತದಲ್ಲ ಎಂತ ಶೋಚನೀಯ ಸ್ಥಿತಿ ಅಂತಂದ್ರೆ ಅದ ಅನುಭವಿಸಿದಂತ ರೈತರಿಗೆ ಗೊತ್ತು ರೇಟ್ ಬರಂಗಿಲ್ಲ ಕೆಡುವಕ್ ಜನ್ಸಿಗಾಂಗಿಲ್ಲ ಹೊರಗ್ ಜನ್ಸಿಗಾಂಗಿಲ್ಲ ಇವೆಲ್ಲ ಮಾಡಿದ್ರೆ ಸುಲಿಯಕ್ ಜನ್ಸಿಗಾಂಗಿಲ್ಲ ಭಾರಿ ಸಮಸ್ಯೆ ಇದ್ರು ಈಗ ಒಂಚೂರು ದೇವ್ರು ಕಣ್ಬಿಟ್ಟ ಅಂತ ಅನ್ನಿಸ್ತದೆ ಅಲ್ಲ ಉಸಿರು ಕಳಂಗಾಯ್ತು ಬಿಡು ಆಮೇಲೆ ನೀನ್ ಹೇಳ್ದಂಗೆ ಮರ ಹತ್ತಕ್ ಜನ ಸಿಕ್ತಿತ್ತಿಲ್ಲ ಆದ್ರೆ ಈ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆದ್ಮೇಲೆ ಈ ಮರ ಹತ್ತಕ್ಕೂ ಈ ಮಿಷಿನ್ ಟೈಪ್ ಬಂದ್ಬಿಟ್ಟ ನೋಡು ಒಂದು ಸುಮಾರು ಜನ ಕಲ್ತ್ಕೊಂಡವ್ರಲ್ಲದ ಬಹಳ ಒಳ್ಳೇದಾಯ್ತು ಆತರ ಮಿಷಿನ್ ಬಂದಿತ್ತು ಮೊದ್ಲಾದ್ರೆ ಈ ಮರ ತಪ್ಕೊಂಡು ಹತ್ಬೇಕಾಗಿತ್ತು ಇಲ್ಲ ಅಂತಂದ್ರೆ ಕೆಲವರು ಏನ್ ಮಾಡೋರು ಕಾಲಿಗೆ ದಾರ ಕಟ್ಕೊಳ್ಳೋರು ಇಲ್ಲಾಂದ್ರೆ ಸೊಂಟಕ್ಕೆ ಈ ಟವಲ್ ನೇ ಹಾಕಬಿಟ್ಟು ಮರಕ್ ಸೇರ್ಸ್ ಕಟ್ಟ ನಂಗೆ ಗುಡ್ ಗುಡ್ ಗುಡ್ ಗುಡ್ ಹತ್ಬಿಡೋರು ಸಂಕ್ರೇಣ ಈಗ ಮಿಷನ್ ಬಂದಿದೆಯಲ್ಲ ಅದ್ರ ಮೇಲೆ ನಿಗಾ ಮಾಡ್ಕೊಂಡು ಕಾಲ್ ಹತ್ಕೊಂಡ್ ಅದ್ ಗೊತ್ತೇ ಹಾಕಲ್ಲ ಹೌದು ಬಹಳ ಈಸಿ ಆಗ್ಬಿಟ್ಟೈತ ಒಳ್ಳೆ ಮಾಡಿ ಮೆಟ್ಲ ಹತ್ತಾರಲ್ಲ ಹಂಗ ಹತ್ಬಿಟ್ಟು ಓಣಿ ಚಿಲ್ವಾ ಇಟ್ಕೊಬಿಟ್ಟಿರ್ತಾರೆ ಕಟ್ಕೊಂಡು ಬೆನ್ನಿಗೆ ಅದನ್ನ ಹಿಂಗ್ ಮುಂಗಾಸ್ ಇಟ್ಕೊಬಿಟ್ಟು ಕಾಯ್ತು ಮಿಜೋರಕ್ಕಂತ ಕೆಳಗಿಳಿಸ್ತಾರೆ ಅದು ಆಗ್ಬಿಟ್ಟೈತೆ ಈಜಿ ಜೊತೆಗೆ ಇಳ್ಸೋದುವೆ ಒಂದು ಟೆಕ್ನಿಕ್ ಮಿನಕ ಆಮೇಲೆ ಹೆಂಗೆಂಗೋ ಇಳ್ಸಕ್ ಹೋದ್ರೆ ಅಲ್ಲಿಂದ ರುಪ್ಪನ್ ಏನಾದ್ರು ಬಿಟ್ಬಿಟ್ರೆ ಕೆಳಗ್ ಬಿದ್ದೆಲ್ಲ ಒಡೆದೋಗ್ಬಿಡ್ತವೆ ಆಮೇಲೆ ಎಲ್ಲಾ ತೋಟಗಳು ತನುವಾಗಿರ್ತವೆ ಅಂತ ಏನಿಲ್ಲ ಕೆಲವೊಂದು ಬಿದ್ದ ತಕ್ಷಣನೆ ಭೂಮಿ ಗಟ್ಟಿಯಾಗಿದ್ರೆ ಒಡ್ಕೊಬಿಡ್ತಾವ ಕಾಯಿ ನೀರ್ ಅಲ್ಲೇ ಹೋಗ್ಬಿಡ್ತವೆ ಇಂಥವು ಸಮಸ್ಯೆ ಇರ್ತವೆ ಆದ್ರೂ ಈ ರೇಟ್ ಬಂದಿದ್ದು ಹಣೆ ಹೇಳ್ದಂಗೆ ಉಸಿ ನಮ್ ರೈತರಿಗೆ ಕುಸಿ ವಿಚಾರ ಅಂದ್ರೆ ಇನ್ನೊಂದೇನ್ ಗೊತ್ತಣೆಯ ಯುಗಾದಿ ಮೇಲೆ ನೋಡು ಈ ಸಲ ಅದನ್ನೇ ಹೇಳ್ತಾ ಇದ್ರು ಯುಗಾದಿ ಮೇಲೆ ಒಳ್ಳೆ ಎಲ್ಲದಕ್ಕೂ ರೇಟ್ ಬರ್ತದೆ ರೈತರಿಗೆ ಒಳ್ಳೆ ಆದಾಯ ಆಯ್ತದೆ ಅಂತ ಅದಕ್ಕೆ ತಕ್ಕಂತೆ ನೋಡು ಈಗಲೇ ಆಗಲೇ ಮಳೆ ಶುರು ಆಗ್ಬಿಟ್ಟೈತೆ ಶುರು ಆಗೈತೆ ಮಳೆ ಒಳ್ಳೆ ರೇಟು ಸಿಗ್ತೈತೆ ಚೆನ್ನಾಗೈತೆ ಆದ್ರೆ ಕೊಳ್ಳರಿಗೆ ಭಾರಿ ತೊಂದರೆ ಆಯ್ತು ಈಗ ಅದ್ ಯಾವಾಗ್ಲೂ ಆಟ ಅಲ್ವಾ ಒಬ್ರಿಗೆ ಚಂದ ಆದ್ರೆ ಒಬ್ರಿಗೆ ಆಮೇಲೆ ಎಷ್ಟೋ ಸಲವಾ ನೀನು ಮಾರ್ಕೆಟ್ ಅಲ್ಲಿ ನೋಡು ಈ ಸೊಪ್ಪು ಬೆಳೆದವ್ರ ಕತೆ ಹೆಂಗೆ ಅಂತಂದ್ರೆ ಅವತ್ತಿ ತವತ್ತೆ ಮರ್ಬೇಕು ಇಟ್ಕೊಳಂಗಿಲ್ಲ ಇಟ್ಕೊಳಂಗಿಲ್ಲ ಆಯ್ತಾ ಏನೋ ಬೆಳಗಿಂದ ಮಧ್ಯಾಹ್ನ ಗಂಟೆ ಒಂದ್ ರೇಟ್ ಇರ್ತದೆ ಸಾಯಂಕಾಲ ಬತ್ತಾ ಬತ್ತಾ ಬತ್ತಾ ಉಸಿ ಚುರುಕಾದ್ರೂ ಸಂಜೆ ಕಳಿತಂಗೆ ತಗೊಳಂಗಿರಕಲ್ವಲ್ಲ ಆಗ ನುಕ್ಸಾನ್ ಆಗದೆ ಯಾರಿಗೆ ನಷ್ಟ ಆಗದೆ ಯಾರಿಗೆ ಸೊಪ್ಪಿತ್ತರ್ಗೆ ಅಲ್ವಾ ಈಗ ನಾವು ಗ್ರಾಹಕರು ಅಂತ ಹೇಳ್ತೀವಿ ಆಮೇಲೆ ನೋಡಿ ಯಾವ್ದಾದ್ರು ಆಟೇಣೆಯ ಟೊಮೆಟೋಗೆ ಒಳ್ಳೆ ಬೆಲೆ ಬರ್ತದೆ ಆದ್ರೂ ಬೇಕೇ ಬೇಕು ಬಳಸ್ತಾರೆ ಕಡಿಮೆ ಬಳಸ್ತಾರೆ ಹಂಗೆ ಈಗಲೂ ಉಸಿ ತರಕಾರಿ ಇವಕ್ಕೆಲ್ಲ ಉಸಿ ಹಗ್ಗ ಅಂತ ಅನ್ಕೊಂಡ್ರು ತೆಂಗಿಗೆ ರೇಟ್ ಆಗಿದೆ ತೆಂಗಿನಕಾಯಿ ಪೂಜೆ ಅವಕ್ಕೆ ಇವಕ್ಕೆ ದಿನ ಬೆಳಗಾರೆ ಬೇಕಲ್ಲ ಅಣ್ಣಯ್ಯ ಎಲ್ಲದಕ್ಕೂ ತೆಂಗಿನಕಾಯಿ ಇಲ್ದೇ ಹರ ಶಿವ ಅನ್ನಕ್ಕೇ ಇಲ್ಲ ಮನೆ ಆಮೇಲೆ ಒಂದ್ 30-40 ರೂಪಾಯಿ ಆರೋವೇ ರೇಟ್ ಇರ್ಲೇಬೇಕು ಯಾಕೆ ಅಂತ ಅಂದ್ರೆ ನೋಡು ಈಗ ರೇಟ್ ಇಲ್ಲ ಅಂತ ಅಂತ ಅನ್ಕೊಂಡು ಈಗ ಅದ ನಿಗಾ ಮಾಡದ್ನೆ ಬಿಟ್ಬಿಟ್ರು ಸುಮಾರು ಎಷ್ಟೋ ತೆಂಗಿನ ಗಿಡಗಳು ಒಣಗೋಗವೆ ನಿಗಿಲ್ಲ ಒಂದ್ ಗೊಬ್ಬರ ಇಲ್ಲ ನೀರಿಲ್ಲ ಹಂಗಾಗಿ ಇಳುವರಿ ಕಡಿಮೆ ಆಯ್ತು ಏನೋ ಗೊತ್ತಿಲ್ಲ ನನಗೆ ಕಾಯಿಲೆ ಪಾಯಿಲೆ ಒಂದಷ್ಟು ಬರ್ತಾ ಇರ್ತದೆ ಆಮೇಲೆ ದೊಡ್ಡ ಸಮಸ್ಯೆ ಏನು ಅಂತ ಅಂತ ಅಂದ್ರೆ ಈ ಮೊದ್ಲೆಲ್ಲವ ನೋಡು ತೆಂಗು ಪಂಗು ಹಾಕಬಿಟ್ರೆ ಶಂಕರಣ್ಣ ಏನ್ ಜಾಸ್ತಿ ಉಳ್ಮೆ ಗಿಳಿಮೆ ಇರ್ತಾ ಇರಲಿಲ್ಲ ಏನೋ ಹಿಂಗ್ ಸ್ವಲ್ಪ ಮಳೆ ಬಂದಾಗ ಮುಂಗಾರದಲ್ಲಿ ಒಂದ್ ಎರಡಕ್ಕೆ ಉತ್ಕೊಳ್ಳೋರು ಆಮೇಲೆ ಒಂದ್ ಎರಡಕ್ಕೆ ಉತ್ಕೊಂಡು ಹೆಂಗೋ ಇದ್ ಮಾಡೋರು ದನಗಿನ ಕಟ್ಕೊಂಡು ಈಗ ಅದೇನೋ ಗೊತ್ತಿಲ್ಲ ನಮ್ ಜನಕ್ಕೆ ಒಂದ್ ಕಳೆ ಕಾಣಂಗಿಲ್ಲ ನೋಡಪ್ಪ ಕಣ್ಣಿಗೆ ಅಂದ್ರೆ ಅವ್ರಿಗೆ ಸ್ವಚ್ಛವಾಗಿದ್ಬಿಡ್ಬೇಕು ಸ್ವಚ್ಛವಾಗಿರ್ಬೇಕು ಒಳ್ಳೆ ಮಡಿ ಮಡಿ ಅಂತಾರಲ್ಲ ಮಡಿ ಟೈಪ್ ಮಾಡ್ಕತಾವ್ರ ಭೂಮಿಯ ಟ್ಯಾಕ್ಟರ್ ಸಿಗ್ತವೆ ಅಂತ ಅನ್ಕೊಂಡು ಕರ್ಸೋದು ಉಳಿಸೋದು ಈಗ ಟ್ಯಾಕ್ಟರ್ನವ್ರು ಮಳೆ ಬಿದ್ದಾಗ ಒಂದ್ಸರು ಇದಾಗಿರ್ತಾರೆ ಡಿಮ್ಯಾಂಡ್ ಅಲ್ಲಿ ಇರ್ತಾರೆ ಆದ್ರೆ ತೆಂಗಿನ ತೋಟ ಯಾವಾಗ ಬೇಕಾದ್ರೂ ಉಳಿಸ್ಬೋದಲ್ಲ ನೀರ್ ಇರ್ತದಲ್ಲ ಕರ್ಕಂಬ ಉಳಿಸು ಕರ್ಕಂಬ ಉಳಿಸು ಹಿಂಗ್ ಉಳಿಸಿ ಉಳಿಸಿ ಏನಾಗ್ಬಿಟೈತೆ ಅಂತ ಅಂತ ಅಂದ್ರೆ ಒಂದು ನೋಡು ಅದು ಟನ್ ಗಟ್ಲೆ ತೂಕ ಇರ್ತದೆ ಅದು ಓಡಾಡಿದ್ರೆ ಮಣ್ಣೆಲ್ಲವ ಅಗತ್ಕಂಡಂಗ್ ಆಯ್ತದ ಆಯ್ತಾ ಮಣ್ಣು ಅಗತ್ಕಂಡಾಗ ಏನಾಯ್ತು ಶಂಕರಣ ಬೇರೆ ಇರ್ತಾವಲ್ಲ ಬೇರೆಲ್ಲವ ಒಂಥರ ಅದು ಅಗತ್ಕಂಡಂಗ ಆಗ್ಬಿಟ್ಟು ಗಾಳಿ ಆಡಕ್ಕಲ್ಲ ನೀರಾಡಕ್ಕಲ್ಲ ಹಿಂಗ ಆಗ್ಬಿಡ್ತದೆ ಹಂಗಾಗಿ ಒಸಿ ತೋಟ ಹಾಳಾಗಕ್ಕೂ ಇದು ಕಾರಣ ಅದು ಕಾರಣ ಆಮೇಲೆ ನೋಡು ಅದಕ್ಕೆ ಉಳಿಸ್ತಾರ ತಿರ್ಗಾ ಮುರ್ಗ ತಿರ್ಗಾ ಮುರ್ಗವ ಏನೋ ಒಂದಿಷ್ಟು ಬೇರ್ ಬಂದಿರ್ತದೆ ಮತ್ತೆ ಉಳಿಸ್ಬಿಡೋದು, ಎಲ್ಲ ಕಟ್ ಆಗೋಗುದು. ಹಂಗಾಗಿ ಈ ಉಳುಮೆ ಜಾಸ್ತಿ ಮಾಡ್ಲಾಗಿ ತೆಂಗಿನ ತೋಟಗಳ ಇವತ್ತು ಇಳುವರಿ ಕಡಿಮೆ ಆಗಿದ್ದು. ಆಮೇಲೆ ನಿಗಾ ಮಾಡಕ್ಲ, ಈಗ ನೋಡು ಬೇರೆದಕ್ಕಾದ್ರೆ ನಾವ್ ಇಷ್ಟು ಗೊಬ್ಬರ ಹಾಕ್ಲೇಬೇಕು ಅಂತ ಅನ್ಕೊಂಡ್ ತಂದ್ ಹಾಕ್ತೀವಿ, ಆಯ್ತಾ? ಇದಕ್ಕೆ ಗೊಬ್ಬರ ಇಲ್ಲ, ಗೋಡು ಇಲ್ಲ, ಎಂತದು ಇಲ್ಲ. ಆಮೇಲೆ ತೆಂಗಿನ ತೋಟ ಮಾಡಿದೀವಿ ಅಂತ ಅನ್ಕೊಂಡು ಟ್ರಾಕ್ಟರ್ ಗಟ್ಲೆ ಬೇಸಿಗೆಲಿ ಮಣ್ಣು ತರಿಸೋದು ಹೊಡೆಸೋದು, ಗೋಡ್ ತರಿಸೋದು ಹೊಡೆಸೋದು, ಹಿಂಗೆಲ್ಲ ಮಾಡ್ಕೊಂಡು ಉಸಿರು ಕಟ್ಕೊಂಡು ಈಗ ಸಮಸ್ಯೆ ಆಗಿ ಇಳುವರಿ ಕಡಿಮೆ ಆಯ್ತು. ಆಯ್ತಾ? ಕಡಿಮೆ ಅಂದ್ರೆ ಕಡಿಮೆನೆ ಆಗೈತೆ ಬಿಡು, ಭಾರಿ ಕಡಿಮೆ ಆಗೈತೆ. ಕೇರಳದಲ್ಲೆಲ್ಲವ 200-250 ಕಾಯಿ ಕುಯ್ತಾರಂತೆ ಒಂದೊಂದು ಮರದಲ್ಲಿ. ನಮ್ಮಲ್ಲಿ 50-60-70 ಕುಯ್ದಾನೆ ರಾಜ ಇಲ್ಲಿ. ಈ ತರ ಆಗ್ಬಿಡ್ತು ನೋಡಿ, ನಾವ್ ಮಾಡ್ಕೊಂಡಿದ್ ತಪ್ಪೆ, ಇದು ನಾವ್ ಮಾಡ್ಕೊಂಡಿದ್ ತಪ್ಪೆ. ಆದ್ರೆ ರೇಟ್ ಬಂದೈತೆ, ರೇಟ್ ಬಂದ ಆದ್ರೂ ಇಳುವರಿ ಇಲ್ವಲ್ಲ, ಕಾಯಿ ಇಲ್ವಲ್ಲ. ಈಗ ನೋಡು ಇದೇ ಕಾಯಿ 1,000, 2,000, 4,000, 5,000 ಇದ್ದಿದ್ರೆ ಎಂತ ದುಡ್ಡು ಆಯ್ತಿತ್ತು. ನೀನ್ ಹೇಳಂಗೆ ಈ ಬರೀ ಚೀಲದಲ್ಲಿ ತಗೊಂಡು ತುಂಬಕೊಂಡು ಮಾರ್ಕೊಂಡ್ ಬರೋದಾಗೈತೆ ಹೊರತು ಏನ್ ಸಿಕ್ಕಿದ್ರು ಒಂದೊಂದ್ ಸರಿಯ 50-100 ಅಷ್ಟೇ ಹೆಚ್ಚು ಅಷ್ಟೇ ಸಿಗ್ತಾರ. ಈ ತರ ಸಮಸ್ಯೆ ಆಯ್ತು. ಒಟ್ಟಿಗೆ ರೇಟ್ ಬಂದೈತಲ್ಲ, ಈ ನೆಪ್ತಲ್ಲಾರು ಒಂದಷ್ಟು ಉಳುಮೆ ಗಿಳಿಮೆ ಮಾಡಿಸೋದೆಲ್ಲ ಬಿಟ್ಬಿಟ್ಟು ಒಂಚೂರು ನೀರು ನಿಗಾ ಅಂತ ಹೇಳಿ ನೋಡ್ಕೊಂಡ್ರೆ ಮುಂದಿನ ಸಲಕ್ಕೂ ಈಗ ನೋಡು ರೇಟ್ ಕಡಿಮೆ ಆದ್ರೂ ಹೌದು ಇಳುವರಿ ಬಂತು ಅಂತಂದ್ರೆ ನಮ್ಗೆ ಅಲ್ವಾ ಲಾಭ? ಹೌದು ಹೌದು. ಈಗ ಕಡಿಮೆ ಬಂತು ಅಂತಂದ್ರೆ ರೇಟ್ ಇತ್ತು ಪರವಾಗಿಲ್ಲ, ಹೌದು ಕಡಿಮೆ ಇದ್ದಾಗ್ಲೂ ರೇಟ್ ಕಡಿಮೆ ಆಗ್ಬಿಟ್ರೆ ನಮ್ಗೆ ಲಾಸ್ ಅಲ್ವಾ? ಆಮೇಲೆ ನಿಗಾ ಅಂತ ಅಂದ್ರೆ ಸುಮ್ನೆ ಯಾವಾಗ್ಲೂ ಮಾಡೋದಲ್ಲ, ಈಗ ಹೊಂಬಳದ್ರೈತೆ ಮಾಡ್ತೀನಿ ಅಲ್ಲ, ಆಯ್ತಾ? ನಿಗಾ ಯಾವಾಗ್ಲೂ ಮಾಡ್ಬೇಕು. ಹೌದು. ಈಗ ಮಕ್ಕಳ ನಿಗಾ ಮಾಡ್ದಂಗೆ ಇವನು ನಿಗಾ ಮಾಡ್ಲೇಬೇಕು. ಯಾರೊಬ್ರು ವಿಜ್ಞಾನಿಗಳು ಹೇಳ್ತಿದ್ರು ಕಂಚಂಕರಣ, ಈಗ ಒಂದು ಕಾಯಿ ನಾವು ಕುಯ್ದ್ರೆ ಇವತ್ತು ಅದು ಪ್ರಾರಂಭ ಆಗೋದು ಯಾವಾಗ ಅಂತ ಗೊತ್ತಾ? 5 ವರ್ಷದಿಂದಲೇ ಪ್ರಾರಂಭ ಆಗಿರ್ತದಂತೆ. ಅಂದ್ರೆ ಒಂದು ಕಾಯಿ ಆಗಕ್ಕೆ ರೂಪ ಪಡ್ಕೊಳ್ಳೋದು, ರೂಪ ಪಡ್ಕೊಳ್ಳಕ್ಕೆ. ಈಗ ಹೆಂಗೆ ಈಗ ಮಕ್ಕಳು ಎಲ್ಲ 9 ತಿಂಗಳು ಹುಡ್ತವಲ್ಲಪ್ಪ, 9 ತಿಂಗಳು ಹಿಂದೆ ಇಂದ ಪ್ರಕ್ರಿಯೆ ಶುರು ಆಗಿರ್ತದೆ. ಹಂಗೆ ಒಂದು ಕಾಯಿ ಅದು ಕಾಯಿ ನಮ್ಗೆ ಸಿಕ್ಕಬೇಕು ಅಂತ ಅಂದ್ರೆ 5 ವರ್ಷದಿಂದಲೇ ಆಯ್ತದಂತೆ. 5 ವರ್ಷದ ಹಿಂದೆ ಏನು ಪರಿಸರದಲ್ಲಿ ಏರುಪೇರು ಆಗಿರ್ತದ ಅದು ಈ ವರ್ಷ ತೋರಿಸ್ತದೆ. ಇವತ್ತು ಏರುಪೇರು ಆಗೋದು ಬರೋ ಮುಂದಿನ 5 ವರ್ಷಕ್ಕೆ ತೋರಿಸ್ತದಂತೆ. ಹಂಗಾಗಿ ನಿಗಾ ಅಂತ ಅಂದ್ರೆ ಬರೀ ಹೊಂಬಳದ್ರಾಗ ಮಾಡೋದು, ಆಯ್ತಾ? ಈ ಚೆನ್ನಾಗಿ ಬೇಸಿಗೆ ಮಾತ್ರ ನೀರ್ ಬಿಡೋದು ಅದಲ್ಲ, ಸದಾ ಮಾಡ್ಬೇಕು, ಸದಾ ಮಾಡ್ತಾ ಇರ್ಬೇಕು. ಪ್ರತಿ ವರ್ಷಲು ಅದಕ್ಕೆ ಗೋಡ ಹಾಕೋದು, ಗೊಬ್ಬರ ಹಾಕೋದು. ಗೋಡು ಮಣ್ಣು ಅಂತ ಅಂದ್ರೆ ಶಂಕರಣ್ಣ ಹಾಕ್ಸೋದಕ್ಕಳ್ಳೆ ಬೇಡಿ ಅಂತ ಅಲ್ಲ, ಗೊಬ್ಬರ ಹೆಂಗ ಹಾಕ್ತಿರೋ ಆತರ ಹಾಕ್ಬೇಕು. ಊಟ ಉಪ್ಪಿನಕಾಯಿ ಇದ್ದಂಗೆ ಇದ್ದಂಗೆ. ಈಗ ಮೊದಲೆಲ್ಲ ಮಂಕ್ರಿಲ್ ಹಾಕರು, ಈಗ ಟ್ಯಾಕ್ಟರ್ ಅಂತ ಅನ್ಕೊಂಡು 4 ಟ್ಯಾಕ್ಟರ್ ತಗೊಳ್ಳೋದು ತಂದು ಲೋಡ್ ಹಾಕಿ ಹೊಡ್ಸೋದಲ್ಲ. ಈಗ ಹೆಂಗ ಮೊದ್ಲು ಗೊಬ್ಬರ ಹಾಕ್ತಾ ಇದ್ರು ಮಂಕ್ರಿಲಿ, ಅದೇ ತರದಲ್ಲಿ ಎಷ್ಟು ಗೊಬ್ಬರ ಹಾಕ್ತಿವೋ ಅಷ್ಟು ಮಣ್ಣು, ಗೊಬ್ಬರ ಹಾಕ್ತಿವ ಅಷ್ಟು ಗೋಡು, ಇಷ್ಟಿಷ್ಟು ಹಾಕಬೇಕು ಹೊರತು ನೀನು ಟ್ರಾಕ್ಟರ್ ದುಡ್ಡೈತೆ ಜೋಬಲಿ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಹೊಡ್ಸಲ್ಲ. ಹಿಂಗಾಗಿ ಇವತ್ತು ಈ ತರ ಆಗೈತೆ. ಇದು ಒಂಥರ ಒಳ್ಳೇದೇ ಜಾಸ್ತಿ ಆಗಿದ್ದು, ಆಯ್ತಾ? ರೇಟ್ ಜಾಸ್ತಿ ಆಗಿತ್ತು, ರೇಟ್ ಜಾಸ್ತಿ ಆಗಿದ್ದು. ಯಾಕೆ ಅಂತ ಅಂತಂದ್ರೆ ರೈತ ಎಲ್ಲಾದ್ರೂ ಲಾಸು ಲಾಸು ಲಾಸು ಅಂತ ಅಂತ ಅಂದ್ರು. ಈಗ ಹಂಗಲ್ಲ, ಈಗ ಯಾವ್ದಲ್ಲ ಒಂದ್ರ ಆದಾಯ ಬತ್ತೈತೆ. ಈಗ ಅವರು ಬದುಕ್ಬೇಕಲ್ಲ ಶಂಕರಣ್ಣ, ಇಲ್ಲಾದ್ರೂ ನಿಗಾ ಮಾಡ್ತಾರೆ ಜಾಸ್ತಿಯ. ಅದು ನಮ್ ರೈತರು ಒಂದು ತಪ್ಪು ಕೆಲಸ ಮಾಡೋದು ಯಾವಾಗ ಅಂತಂದ್ರೆ, ಯಾವ ಬೆಳೆಗೆ ಬೆಲೆ ಬಂದಿರ್ತದೆ ಆಗ ಮಾತ್ರ ಅದನ್ನ ನಿಗಾ ಮಾಡಕ್ ಹೋಯ್ತಾರೆ. ನೀನ್ ಹೇಳ್ದಂಗೆ ಸದಾ ನಿಗಾ ಮಾಡಿದ್ರೆ ಒಂದಲ್ಲ ಒಂದ್ರಲ್ಲಿ ನಮ್ಗೆ ಆದಾಯ ಬಂದೇ ಬರ್ತದೆ. ಆಮೇಲೆ ಜೊತೆಗೆ ಸಮಗ್ರ ಕೃಷಿ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಅಣ್ಣ ಮೊನ್ನೆ ಕೇರಳದವ್ರು ನಮ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಹೇಳ್ತಾ ಇದ್ರು ಇದನ್ನೇ ಮಾತಾಡ್ತಿದ್ವ, ಹಿಂಗೆಲ್ಲ ರೇಟ್ ಜಾಸ್ತಿ ಆಗ್ಬಿಡ್ತು ತೆಂಗಿನಕಾಯಿಂದು ಅದು ಇದು ಅಂತ ಅಂತ. ಕೇರಳದಲ್ಲಿ ನಿನಗೆ ಗೊತ್ತಲ್ಲ ಫೇಮಸ್ ಕೇರ ಅಂತ ಅಂದ್ರೆ ತೆಂಗಿನಕಾಯಿ ಅಂತ, ಅದಕ್ಕೆ ಅದ್ರಿಂದ ಬಂದಿದ್ದು ಕೇರಳ ಅಂತ ಹೇಳ್ಬಿಟ್ರೆ ಹೆಸರು, ಆಯ್ತಾ? ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುತ್ತದ್ದು, ನೈಸರ್ಗಿಕವಾಗಿ ಬೆಳೀತಾ ಇತ್ತು, ಆಯ್ತಾ? ಅಲ್ಲಿ ಜಾಸ್ತಿ ಇದ್ದಿದ್ದು ತೆಂಗಿನ ತೋಟಗಳ. ಆ ತೆಂಗಿನ ತೋಟದಲ್ಲಿ ಫಲ ಇಲ್ಲ ಅಂತ ಅನ್ಕೊಂಡು, ಫಲ ಅಂತ ಅಂದ್ರೆ ಒಳ್ಳೆ ಆದಾಯ ಇಲ್ಲ ಅಂತ ಅಂತ ಅನ್ಕೊಂಡು ಎಲ್ಲನ ಕಡ್ದು ಕಡ್ದು ರಬ್ಬರ್ ಹಾಕಿದ್ರಂತೆ. ರಬ್ಬರ್ ಹಾಕಿದ್ರಂತೆ. ಈಗ ರಬ್ಬರ್ ತೋಟ ಎಲ್ಲ ಕಡಿತಾರಂತೆ ತೆಂಗಾಕೆ. ಅಂದ್ರೆ ಇದನ್ನ ಹೇಳ್ತಾರಲ್ಲ, ಮರುಕಳಿಸುತ್ತದೆ ಮತ್ತೆ ಅಂತಾರಲ್ಲ, ಪುನರಾವರ್ತನೆ ಮಾಡ್ಕೋತಾರೆ. ಪುನರಾವರ್ತನೆ ಅಂದ್ರೆ ನೋಡು, ಈಗ ಯಾವ್ದು ಶ್ರೇಷ್ಠ ಅಲ್ಲ, ಯಾವ್ದು ಕನಿಷ್ಠ ಅಲ್ಲ ಶಂಕರಣ್ಣ, ಆಯ್ತಾ? ಈಗ ಎಳ್ನೀರ್ ಕೊಟ್ಟಿದ್ದು ತಪ್ಪಲ್ಲ ನಂದು, ಆದ್ರೆ ಒಂದ್ 50 ಮರ ನಾನು ಬಿಟ್ಕೋಬೇಕಾಯ್ತು. ನಾನು ಬಿಟ್ಕೊಂಡು ಕಾಯಿಗೆ ಅಂತ ಬಿಟ್ಕೊಂಡು ಕಾಯಿ ಎಷ್ಟು ಬರ್ತದ ಬರ್ಲಿ, ತೀರಾ ಮನೆ ಬಳಕೆಗಾರು ಬೇಕೇ ಬೇಕ, ಹೋದ್ರ ಬಂದ್ರೆ ಕೊಡಕಾರು ಬೇಕೇ ಬೇಕ, ಆಯ್ತಾ? ಅದಕ್ಕೋಸ್ಕರ ಒಂದ್ 50 ಮರ ಬಿಟ್ಕೊಬಿಟ್ಟಿದ್ರೆ ನಾನು ಜಟನಾಗಿವೆ, ಆಯ್ತಾ? ಅದು ಮಾಡ್ದಾನೆ ಎಳ್ನೀರ್ಗೊಳ್ಳೆ ರೇಟ್ ಐತೆ ರೇಟ್ ಐತೆ ಅಂತ ಅನ್ಕೊಂಡು ಕೊಟ್ಕೊಂಡು ಈಗ ಎಳ್ನೀರು ಇಲ್ಲ ಏನ್ ತೊಂದ್ರೆ ಇಲ್ಲ ತಗೋ, ಈ ಸಲ ಹೆಂಗಿರು ಕೊಡೋದ್ ಕೊಟ್ಬಿಟ್ಟಿದ್ಯಾ, ಮುಂದಿನ ಸಲ ಹೇಳ್ದಂಗೆ ಒಂದ್ ಎರಡ್ ಮೂರ್ ಭಾಗ ಮಾಡ್ಕ ತೋಟವ, ಎರಡ್ ಮೂರ್ ಭಾಗ ಮಾಡ್ಕಂದ್ರೆ ಒಂದ್ ಎಳ್ನೀರು, ಒಂದ್ ಕಾಯಿ, ಇನ್ ಒಂದ್ ದಿವಸ ಕೊಬ್ಬರಿ, ಹಂಗಾಗಿ ಒಂದ್ ಮೂರ್ ಭಾಗ ಮಾಡ್ಕೋಬಹುದು ನೋಡು. ಹಂಗಾಗಿ ಈಗ ಕೊಟ್ಟಿರೋದಕ್ಕೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ರೇಟು ಐತೆ. ತೀರಾ ಹಂಗೇನಾದ್ರು ಬೇಕು ಅಂದ್ರೆ ನನ್ ತೋಟದಲ್ಲಿ ಇಲ್ಲ ಮೀನಕ್ಕೊಂದ್ ತೋಟದಲ್ಲ ಕಾಯಿಗಳವೆ, ತೀರಾ ಏನ್ ಮನ್ಸಿಗೆ ಹಾಕೊಳಕ್ ಹೋಗ್ಬೇಡ. ನಾನು ಆಗ್ಲೇ ಮಾತಾಡ್ತಾ ನೋಡು, ಮರ್ತೇ ಬಿಡ್ತೀನಿ ಹೇಳ್ಬೇಕು ಹೇಳ್ಬೇಕು ಅನ್ನೋದ. ಸಮಗ್ರ ಕೃಷಿ ಮಾಡ್ಬೇಕು ಅಂತ. ಸಮಗ್ರ ಕೃಷಿ ಮಾಡ್ಲಿಲ್ಲ ಅಂತಂದ್ರೆ ಅಣ್ಣಯ್ಯ ನಮ್ಗೆ ಆದಾಯ ಆಗಕ್ಕಲ್ಲ. ಜೊತೆಗೆ ಇವತ್ತು ನಮ್ ರೈತರನ್ನ ಹೆಚ್ಚಿನ ಪಾಲು ಹಿಡ್ದಿರೋದು, ಜೊತೆಗೆ ರೈತರಕ್ಕಿಂತ ಜನಸಾಮಾನ್ಯರನ್ನು ಏನಾದ್ರು ಭಂಗ ಮಾಡ್ತೀವಿ ಅಂತ ಹಿಡ್ದಿರೋದು ಅಂತಂದ್ರೆ ದನ ಸಾಕಾಣಿಕೆ ನೋಡಪ್ಪ. ದನ ಸಾಕಾಣಿಕೆ, ದನ ಸಾಕ್ದವರು ಹೈನುಗಾರಿಕೆ ಮಾಡಿದವರು ಹಾಳಾದ್ರು ಅನ್ನೋ ಮಾತೇ ಇಲ್ಲ. ಅವರಷ್ಟು ಉದ್ದಾರ ಆಗಿರೋರು ಯಾರು ಇಲ್ಲ, ಯಾರು ಇಲ್ಲ ಅಲ್ವಾ. ಅಂದ್ರೆ ಇಲ್ಲಿ ಬಸಿ ನಾವು ಏನು ತಪ್ಪು ಮಾಡ್ತೀವಿ ಅಂತ ನಿಗಾ ಮಾಡಕ್ಕಲ್ಲ. ದನ ಸಾಕ್ತೀನಿ ಅಂತನ್ಬಿಟ್ಟು ಬರೀ ಹಾಲು ಕರಿತೀನಿ ಡೈರಿಗೆ ಹಾಕ್ತೀನಿ ಅಂತಂದ್ರೆ ಹಾಕಲ್ಲ. ಮೀನಕ್ ನಂಗೆ 24 ಗಂಟೆ ಅದಕ್ಕೆ ತೊಡಗಿಸ್ಕೋಬೇಕು. ಜೊತೆಗೆ ಜಮೀನಿನ ಬೋಧಗಳಲ್ಲಿ ಹಸಿರುದು ಮೇವು ಬೆಳ್ಕೋಬೇಕು. ಆಮೇಲೆ ಏನು ಡೈರಿನಾಗೆ ಕೊಡ್ತಾರಲ್ಲ ಪೀಡ್ಸು ಅವು ಇವು ಹಿಂಡಿಗಳು ಅಂತವನ್ನ ತಂದು ನಿಗಾ ಮಾಡಿದ್ರೆ ಒಳ್ಳೆ ಆದಾಯ ಆಯ್ತದ ನೋಡು. ಜೊತೆಗೆ ಇವತ್ತು ಒಳ್ಳೆ ವಿಷಯ ಮಾತಾಡ್ತಿದ್ದೀನಿ ನೀನು. ಇವತ್ತು ಈ ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸ ಅಂತ ಅಂತ ಅನ್ಕೊಂಡು, ಅಂದ್ರೆ ಈ ಸಾಕು ಪ್ರಾಣಿಗಳಿಗೆ ಒಂದ್ ದಿನ ಐತೆ ಅಂತೀಯ. ಸಾಕು ಪ್ರಾಣಿಗಳಿಗೆ ಒಂದ್ ದಿವಸ ಐತೆ. ಈ ಸಾಕು ಪ್ರಾಣಿಗಳು ನೋಡು, ಅವು ಬೇರೆ ಅಲ್ಲ, ಅವು ಬಿಟ್ಟು ನಾವಿರಕ್ ಹಾಕಲ್ಲ, ನಮ್ಮ ಬಿಟ್ಟು ಅವು ಇಲ್ಲ, ನಮ್ಮ ಬಿಟ್ಟು ಅವು ಇರಕ್ ಹಾಕಲ್ಲ. ಅದಕ್ಕೋಸ್ಕರವ ಒಂದು ಸಾಕು ಪ್ರಾಣಿ ದಿವಸ ಅಂತ ಮಾಡ್ಕೊಂಡವ್ರು. ಯಾವತ್ತು ಅದು? ಇವತ್ತೆಯ. ಇವತ್ತು ಅಂತೀಯ? ಇವತ್ತೆ, ಇವತ್ತೆಯ 11 ತಾರೀಕು. 11 ತಾರೀಕೆಯ ವರ್ಷ April 11th ಸಾಕು ಪ್ರಾಣಿ ದಿವಸ, ರಾಷ್ಟ್ರೀಯ ಸಾಕು ಪ್ರಾಣಿ ದಿನ ಅಂತಲ್ಲ ಮೀನಕ್ಕ. ಹೌದು. ಇದು ನೋಡು, ಅವ್ರ ನಡುವೆ ಮತ್ತೆ ನಮ್ದು ನಡುವೆ ಒಂದು ಬಾಂಧವ್ಯ ಐತಲ್ಲ, ಆ ಬಾಂಧವ್ಯ ಇನ್ನು ಚೆನ್ನಾಗಿ ವೃದ್ಧಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಇದನ್ನ 2006 ಶುರು ಮಾಡಿದ್ದು. 18-20 ವರ್ಷ ಆಗಕ್ಕಾಯ್ತು. 2006 ಶುರು ಮಾಡ್ಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಆಯ್ತಾ. ಇನ್ನೊಂದೈತೆ, ಇದು ವಿಶ್ವ ಪ್ರಾಣಿ ದಿವಸ ಅಂತ ಹೇಳ್ಬಿಟ್ಟು, ಅಂದ್ರೆ ರಾಷ್ಟ್ರ ಮಟ್ಟಕ್ಕೆ ಅಂತ ಬಂದು ಇಡೀ ವಿಶ್ವಕ್ಕೆ ಅಂತ ಬಂದು ಅದು 4-5 ತಾರೀಕು ಮಾಡ್ತಾರೆ. ನೀನು ಸ್ವಲ್ಪ ಕಂಡು ಪೀಜಾಗ ಜಾಸ್ತಿ ಅಲ್ಲ, ಖಂಡಿತವಾಗ್ಲೂ ಇದು ಹೇಳ್ತಾವನೋ ಅಂತ ಅನ್ಕೊಂಡು ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದೆ. ಅಂದ್ರೆ ಏಪ್ರಿಲ್ ತಿಂಗಳಾಗೆ ಒಂದಿರ್ತದೆ, ಆಮೇಲೆ ಅಕ್ಟೋಬರ್ ತಿಂಗಳಾಗ ಒಂದಿರ್ತದೆ. ಒಂದಿರ್ತದೆ ಅಕ್ಟೋಬರ್ ಇಂದು ಇಂಟರ್ನ್ಯಾಷನಲ್ ಡೇ, ಅದು ವಿಶ್ವ ಮಟ್ಟದ್ದು. ಇವತ್ತು ಇದು ನಮ್ಮ ರಾಷ್ಟ್ರ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು. ನಾನಿನ್ನು ಗ್ರಾಮದಲ್ಲೇ ಇದೀನಿ, ನೀವು ದೊಡ್ಡ ದೊಡ್ಡ ವಿಚಾರವೆಲ್ಲ ಹಿಂಗೆ ಒತ್ತಿ ಹೇಳಿದಾಗ ನನಗೂ ಸಿ ಅರ್ಥ ಆಗೋದು. ಹೇಳು ಇದು ಯಾಕೆ ಹೇಳಿದೆ ಅಂತ ಅಂದ್ರೆ ಶಂಕರಣ್ಣ, ನಾನು ಈಗ ನಾವೆಲ್ಲವ ನಾಯಿಪಾಯಿ ಬೆಕ್ಕು ಎಲ್ಲ ಸಾಕ್ತಿವಲ್ಲ, ಅದ್ ಸಾಕುವಾಗ ಒಂದ್ ಸ್ವಲ್ಪ ಅವ ನಮ್ಮಂಗೆ ಕಾಣ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಅದ್ರ ಮೇಲೆ ನಾವು ಹೊಡೆಯೋದು ಈಗ ನೋಡ್ದಂಗೆ ಇರೋದು ಮಾಡಬಾರ್ದು. ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ದಿವಸವ ಶುರು ಮಾಡಿದ್ದು. ಆಮೇಲೆ ಈಗ ನಮ್ ಜೊತೆ ಇರೋ ಅಂತವು ಒಂದು ಶಂಕರಣ, ಇಲ್ದೆ ಇರೋವು ಇನ್ನೊಂದು ವರ್ಗ ಐತೆ. ಈಗ ಬೀದಿಲಿ ಇರ್ತವೆ, ಬೀದಿ ನಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ. ಎಷ್ಟು ಬೀದಿ ನಾಯಿ ಇವೆ ಅಂತ ಅಂದ್ರೆ ನಮ್ ದೇಶದಲ್ಲಿ ಹೆಚ್ಚು ಕಮ್ಮಿಯ 8 ಕೋಟಿ ಅವಂತೆ. 8 ಕೋಟಿ ಬೀದಿ ನಾಯಿಗಳವಂತೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇರೋ ಅಂತವು ಆಯ್ತಾ. ಅದೇ ತರವ ನಿಗಾ ನೋಡಿದ್ರೆ ಇರೋ ಬೆಕ್ಕಳು 90 ಲಕ್ಷವಂತೆ. ಹೆಚ್ಚು ಕಮ್ಮಿ 1 ಕೋಟಿ ಇಷ್ಟವೇ. ಇಷ್ಟು ದೊಡ್ಡ ವ್ಯವಸ್ಥೆ ಇದು. ಆಮೇಲೆ ಈ ಪ್ರಾಣಿ ಹಿಂಸೆ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ ಆಯ್ತಾ. ಪ್ರಾಣಿ ಹಿಂಸೆ ಮಾಡಕ್ ಹೋಗಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಅಂತದ್ದು. ಆಮೇಲೆ ಈಗ ಬೀದಿ ನಾಯಿಗಳಾಗ್ಲಿ ಮನೆ ನಾಯಿಗಳಾಗ್ಲಿ ಯಾವ್ದೇ ಆಗ್ಲಿ, ಅವ ಚೆನ್ನಾಗಿ ನಿಗಾ ನೋಡ್ಬೇಕು, ಚೆನ್ನಾಗಿ ಸಾಕಬೇಕು ಸಾಕಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡು, ಬೀದಿ ನಾಯಿಗಳು ಜಾಸ್ತಿ ಆದೋ ತೊಂದರೆ ಮಾಡ್ತವೆ, ಹೆಂಗ್ ಮಾಡ್ತವೆ ಹಿಂಗ್ ಮಾಡ್ತವೆ ಅಂತ ಎಲ್ಲ ನಾವು ಉದುರ್ತಾ ಇರ್ತೀವಿ ಅವಾಗ ಅವಾಗ ಆಯ್ತಾ. ಅದು ಅಷ್ಟು ಒಳ್ಳೇದಲ್ಲ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಅವು ಇದ್ದೇ ಇರ್ತವೆ. ಈಗ ಈ ಒಂದು ಭೂಮಿ ಮೇಲೆ ಏನು ಒಂದು ಜೀವಿ ಅಂತ ಸೃಷ್ಟಿ ಮಾಡೋನು ಅವೆಲ್ಲ ಬದುಕಬೇಕು, ಬದುಕಲೇಬೇಕು. ಅದು ಅವತರದ ಒಂದು ಲಕ್ಷಣ, ಬದುಕಲೇಬೇಕು. ಅದಕ್ಕೋಸ್ಕರ ಹೆಂಗಾರು ದಾರಿ ಕಂಡ್ಕೋತಾವ, ಹೆಂಗಾರು ದಾರಿ ಕಂಡ್ಕೊಂಡು ಬದುಕಕ್ಕೆ ಒಂದ್ ದಾರಿ ನಾವ್ ಹೆಂಗ್ ಕಂಡ್ಕೋತೀವೋ ಒಂದ್ ದಾರಿ ಅಂತ ಅನ್ಕೊಂಡು ಹಂಗೆ. ಹಂಗಾಗಿ ಯಾವ್ದನ್ನು ನಾವು ಸಂಪೂರ್ಣವಾಗಿ ತಾತ್ಸಾರ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು, ಇದು ಬೇಡ ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಕೂಡ ಮಾಡಬಾರ್ದು. ಅವು ಬೇಕೇ ಬೇಕು, ಅವು ಬೇಕೇ ಬೇಕು. ಈಗ ಬೀದಿ ನಾಯಿಗಳು ಬೀದಿಲಿ ಇದ್ರು ಕೂಡ ರಾತ್ರಿ ಹೊತ್ತು ಯಾರು ಕಳ್ಳರು ಪಳ್ಳರು ಬಂದ್ರೆ ಹೆಂಗ್ ಎಚ್ಚರಿಸ್ತಾವ್ ನೋಡು. ಖಂಡಿತ ಆಯ್ತಾ. ಹಂಗೆ ಅದಕ್ಕೋಸ್ಕರವ ಇದ್ರ ಬಗ್ಗೆ ಒಂದು ಇದನ್ನ ಕಾಡ್ಕೋಬೇಕು ಅಂತ ಅಂತ ಅನ್ಕೊಂಡು ಮಾಡ್ಕೊಂಡು ಬಂದಿರೋ ಅಂತದ್ದು ಶಂಕರಣ ಆಯ್ತಾ. ಆಮೇಲೆ ಇತ್ತೀಚೆಗೆ ಇದು ಸ್ವಲ್ಪ ದೊಡ್ಡ ಒಂಥರ ಉದ್ಯಮೋತ್ತರನೇ ಬೆಳೀತೈತೆ. ಸಾಕು ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು ಉದ್ಯಮೋತ್ತರವ. ಹೌದು, ಅದರಲ್ಲೂ ನಾಯಿ ತಳಿಗಳವಲ್ಲ ಶಂಕರಣ್ಣ, ಈ ಲ್ಯಾಬ್ರಡಾರು ಜರ್ಮನ್ ಶೆಫರ್ಡ್, ಬೀಗಲ್ಲು, ಆಮೇಲೆ ದೇಸಿ ನಾಯಿಗಳು, ನಮ್ಮ ಮುದೋಳ ನಾಯಿ ಐತಲ್ಲ, ಈ ತರದವೆಲ್ಲನು ಜಾಸ್ತಿ ಜಾಸ್ತಿ ಸಾಕ್ತಾವ್ರಿ ಇವತ್ತು ಮನೆಯಲ್ಲಿ ಸಾಕ್ತಾ ಇದಾರೆ. ಕರೋನಾ ಬಂತಲ್ಲ, ಕರೋನಾ ಬಂದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಪ್ರಾಣಿ ಪ್ರೀತಿ ಕರೋನಾ ಬರೋದಕ್ಕಿಂತ ಎಷ್ಟು ಸಾಕ್ತಾಯಿದ್ರು ಅದಕ್ಕಿಂತಲೂ 30% ಜಾಸ್ತಿ ಸಾಕ್ತಾರು ಅಂತ ಜಾಸ್ತಿ ಸಾಕ್ತಾವ್ರಂತೆ. ಇದು ಒಂಥರ ಉದ್ಯಮನೇ ಆಗ್ಬಿಟ್ಟೈತೆ ನಮ್ ದೇಶದಲ್ಲಿ ನೋಡು. ಈ ತರ ಸಾಕು ಪ್ರಾಣಿಗಳನ್ನ ಉತ್ಪಾದನೆ ಮಾಡಿ ಮಾಡಿ ಮಾರಾಟ ಮಾಡುವಂತದ್ದು ಒಂದು ವ್ಯವಸ್ಥೆ ಐತಲ್ಲ, ಎಷ್ಟು ನಡೀಬಹುದು ಅಂತ ಇದ್ರಲ್ಲಿ ವಹಿವಾಟು. ಇದು ದೇಶ ಮಟ್ಟದಲ್ಲಿ ಕೇಳ್ತಿದ್ಯಾ ಅಥವಾ ದೇಶ ಮಟ್ಟದಲ್ಲ? ದೇಶ ತಾನೇ ಮಾತಾಡ್ತಿರೋದು. ಈಗ ಕೋಟಿ ಕಟ್ಲನ್ ಇರ್ತದಂತಾಗ 7,500 crore rupees ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ವಾರ್ಷಿಕವಾಗಿ ಇದು ವಹಿವಾಟು ನಡೀತಾ ಇರೋದಂತೆ. ವರ್ಷದಿಂದ ವರ್ಷಕ್ಕೆ 20% ಜಾಸ್ತಿ ಆಯ್ತದಂತೆ. 20% ಜಾಸ್ತಿ ಆಯ್ತದಂತೆ. ನನ್ಗೊಂದು ಗೆಪ್ತಿ ಬಂತು. ನಮ್ ಮಾವಣ್ಣ ಯೋಗೇಶ್ ಮಾವಣ್ಣ ಅಂತ ಅವ್ರೆ, ಅವ್ರ ಮನೇಲಿ ಡಾಗ್ ಮರಿ ಹಾಕಿತ್ತಂತ. ಆರು ಮೀನಕ್ಕಂಗೆ ಡಾಗ್ ಅಂತ ಕನ್ಫ್ಯೂಸ್ ಆಗೋಯ್ತು. ಅಲ್ಲ ನೋಡ್ ಮತ್ತೆ ಹೇಳಕ್ಕೆ ಬಿಡೋಕಲ್ವಲ್ಲ ನೀವಿಬ್ರು, ನೀನು ಡಾಬರ್ ನಾಯಿ ಅಂತ ಹೇಳ್ಬೇಕಾಯ್ತು ಅನ್ಬಿಟ್ಟಲ್ಲ. ಅದಕ್ಕೆ ಅದಕ್ಕಂಗಂತಿದ್ದೀರಾ, ಆರು ಮರಿ ಹಾಕಿತ್ತಂತೆ. ಗುಂಡ್ಗುಂಡು ಕೊಂದಿದ್ದ ಇವ್ರು ಇಟ್ಕೋಬಿಟ್ಟು ಹೆಣ್ ಮರಿಯ ಇಟ್ಕೊಂಡವ್ರೆ. ಇನ್ನು 5 ಮರಿಗೆ ಡಿಮ್ಯಾಂಡ್ ಪಿಕ್ಚರ್ನ ಒಡೆದು ವಾಟ್ಸಪ್ ಅಲ್ಲಿ ಕಳ್ಸವ್ರೆ ಆಯ್ತಾ. ಅವ್ರು ನನಿಗೊಂದು 10,000, 5,000 ಹೇಳ್ದಂಗೆ ಅದೇ ಒಂದು ಉದ್ಯಮ ಅಂತಂದಲ್ಲ. ಆಮೇಲೆ ಎಲ್ರು ಅದನ್ನ ತುಂಬಾ ನಿಗಾ ಮಾಡಿ ಸಾಕಾಕೊಳ್ವಲ್ಲ, ಕೆಲವೇ ಕೆಲವು ಜನ ಮಾಡ್ತಾರಲ್ಲ. ಆಮೇಲೆ ಈಗ ಪ್ಯಾಸನ್ ಆಗಿರೋದ್ರಿಂದ ಎಲ್ಲೇ ಇರ್ಲಿ, ನೀನ್ ಈಗ ನಾವು ಹೇಳ್ದಲ್ಲ 4-5 ತಳಿಗಳ ಹೆಸರ, ಎಲ್ಲೇ ಇದ್ರು ಹುಡಿಕೊಂಡ್ ಹೋಗಿ ತಗ ಬಂದ್ಕೊಂಡು. ಆಲ್ವಾಗ್ಲೂ ಇಲ್ಲೇ ಇಲ್ಲೇ ನೋಡು, ನಮ್ಮ ಹಾಸನದಲ್ಲೇ ನೋಡಿದ್ರೆ ಸುತ್ತಮುತ್ತವ ಸುಮಾರು ಜನ ಅವ್ರೆ. ಹೌದು ಆಯ್ತಾ, ಈ ತರ ನಾಯಿಗಳನ್ನ ಮರಿ ಮಾಡಿಸಿ ಮಾರಾಟ ಮಾಡೋ ಸುಮಾರು ಜನ ಅವ್ರೆ. ಇಲ್ಲಿ ಆಲೂರು ತಾಲೂಕು ಮರ್ಸೋಯ್ತಲ್ಲಪ್ಪ, ಆಲೂರು ತಾಲೂಕು ಅಂತ ಕರಿತೀವಿ. ಆಲೂರೇ ಅದು, ಆಲೂರು ಟೌನ್ ಇಂದ 2 kilometer ಅಲ್ಲಿ ರಾಜಶೇಖರಣ ಅಂತ ಅಂತ ಅನ್ಕೊಂಡು ಇದೇ ಕೆಲ್ಸ. ಒಂದು 30 ನಾಯಿ ಸಾಕೊಂಡವ್ರೆ, ಎಲ್ಲ ಮರಿ ಮಾಡಿಸೋದು ಮಾರಾಟ ಮಾಡೋದು, ಮರಿ ಮಾಡಿಸೋದು ಮಾರಾಟ ಮಾಡೋದು, ಜೀವನ ನಡೆಸ್ತಾ ಇರೋದೇ ಅದ್ರ ಮೇಲೆ. ನಾಯಿಗಳ ಮರಿ ಮಾಡಿಸ್ಕೊಂಡು ಅದೆಲ್ಲ ಜೀವನ ಕಟ್ಟಿದ್ರೆ, ನಾಯಿಗಳವೆ, ಹಕ್ಕಿಗಳವೆ, ಎಂತ ಪಾರಿವಾಳಗಳವೆ, ಇವೆಲ್ಲ ಮರಿ ಮಾಡಿಸೋದು ಮಾರಾಟ ಮಾಡಿಸೋದು, ಇಷ್ಟಪಡೋದು ಕೊಡೋದು. ಇಲ್ಲ ರಾಘವೇಂದ್ರ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಹಾಸನದಲ್ಲಿ ಬೊಮ್ಮನಾಯಕನಹಳ್ಳಿ ಐತಲ್ಲಪ್ಪ, ಬೊಮ್ಮನಾಯಕನಹಳ್ಳಿ ತಿಂಗಳಿಗೆ ಎಷ್ಟು ಟರ್ನ್ ಓವರ್ ಆಗ್ಬೋದು ಅಂತ ಯಾವ್ದು ಈ ಪ್ರಾಣಿಗಳ ಸಾಕಾಣಿಕೆಯಲ್ಲಿ? ಏನು ಒಂದು 4-5 lakh ಮಾಡ್ಕೊಂಡಾರ, 4 lakh ಉಳಿತದಂತ ತಿಂಗಳಿಗೆ. ಉಳಿಯೋದು ನೋಡ್ ಮೀನಕ್ಕ, ಅವ್ರು ಒಂದು 35-40 ತಳಿ ನಾಯಿಗಳು, ಬೆಕ್ಕು, ಬೇರೆ ಬೇರೆ ತರದವೆಲ್ಲ ಸಾಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕು ಅಲ್ಲಿಗೆ ಸಪ್ಲೈ ಕೊಡೋದಂತೆ. ಆಲ್ ಓವರ್ ಇಂಡಿಯಾ ಅಂತ? ಆಲ್ ಓವರ್ ಇಂಡಿಯಾ ಅಂದ್ರೆ ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡವ್ರೆ ಬಿಡು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಇವ್ರು ಹಳ್ಳಿ ಮಟ್ಟನಾಗ ಇತ್ಕೊಂಡು ದೇಶ ಮಟ್ಟಕ್ಕೆ ಇಲ್ಲಿಂದ ನಾಯಿಗಳ ಕಳ್ಸಿಕೊಡ್ತಾರೆ, ಸೇಲ್ ಮಾಡ್ತಾರೆ ಅಂತಂದ್ರೆ ಪ್ರಖ್ಯಾತಿ ಆಗವ್ ನೋಡ್ರಿ. ಎಷ್ಟು ಡಿಮ್ಯಾಂಡ್ ಐತೆ, ಸೇಲ್ಸ್ ಆಯ್ತಾವ್ ನೋಡಿವು. ಗುಜರಾತ್, ಮಹಾರಾಷ್ಟ್ರ ಆಯ್ತಾ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಎಲ್ಲ ಕಡೆಕುವೆ. ಪೋರ್ಟಲ್ ಅನ್ನೇ ಈ ವಾಟ್ಸಪ್ ಮತ್ತೆ ಇದರಲ್ಲಿ ಕಳ್ಸ್ಬಿಡೋದಂತೆ, ಫೇಸ್ಬುಕ್ ಅಲ್ಲಿ ಹಿಂಗೈತಿ ಈ ತರ ಐತೆ ಮರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರಂತವ್ರು, ನಮಗೆ ಬೇಕು ಇದು ಅಂತ ಹೇಳ್ಬಿಟ್ಟು. ಎಲ್ಲ ವ್ಯವಹಾರ ಎಲ್ಲವ ಫೋನ್ ಅಲ್ಲೇ ಇಷ್ಟಿಷ್ಟು ಅಂತ ಅಂತ ಅನ್ಕೊಂಡು ಅಡ್ವಾನ್ಸ್ ದುಡ್ಡು ಹಾಕ್ಬಿಟ್ರೆ ಇಲ್ಲಿಂದ ಒಬ್ಬರ ಮನುಷ್ಯನ ಜೊತೆ ಮಾಡ್ಬಿಟ್ಟು ಕಳ್ಸ್ಕೊಡೋದಂತೆ, ಇಲ್ಲಿಂದ ಕಳ್ಸ್ಕೊಟ್ರೆ ತಗೊಂಡೋಗ್ಬಿಟ್ಟು ಅಲ್ಲ ಡೆಲಿವರಿ ಕೊಟ್ಬಿಟ್ಟು ಬರ್ತಾನೆ, ಇವ್ರಿಗೆ ದುಡ್ಡು ಆಯ್ತದೆ. ಈ ತರವ ಅದು ಸುಮಾರು ಜನ ಮಾಡ್ತವ್ರೆ. ನಮ್ಮ ಬಿಕ್ಕೊಡಿತಾವ ಮಂಜಣ್ಣ, ಮಂಜಣ್ಣಂದು ಅದೇ ಕೆಲ್ಸ ಅಂದ್ರೆ ನೋಡು, ನಮ್ಮ ರೈತರು ಹಿಂಗ್ ಬರೀ ನಾವು ಹಾಲ್ಗೆ ಅದಕ್ಕೆ ಇದಕ್ಕೆ ಅಂತ ಮಾರಾಟ ಮಾಡೋದಕ್ಕೆ ಈ ತರವ ಈಗ ಬೆಕ್ಕು ನಾಯಿ ಇವೆಲ್ಲ ಅವಲ್ಲ, ಇವಕ್ಕೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟು ಎಲ್ಲ ಕಡಲ್ವೆ ಡಿಮ್ಯಾಂಡ್ ನಮಗ್ ಕೊಡಿ ನಮಗ್ ಕೊಡಿ ಅಂತ ಹೇಳಿ ಅಂತ ಅಂತ ಅಂತ ಅಂತಾರೆ. ಆ ಕಾರಣಕ್ಕೆ ಅಂತವೆಲ್ಲ ಕಳ್ಸೋದು ಇವನು ಒಂದ್ ಸ್ವಲ್ಪ ಮಾಡ್ಕೊಬಿಟ್ರೆ, ಜೊತೆಗೆ ಹೆಂಗು ದನ ಕಟ್ಕೊಂಡಿರ್ತೀವಿ, ಉರಿ ಕಟ್ಕೊಂಡಿರ್ತೀವಿ, ಕೋಳಿ ಇರ್ತವೆ, ಹಂದಿ ಇರ್ತವೆ, ಇದ್ರ ಜೊತೆಗೆ ನಾಯಿನು ಈ ಸುಮ್ನೆ ನಾವು ಮನೆಗಂತೂ ಒಂದ್ ಸಾಕಂಡೆ ಸಾಕತ್ತೀವಿ ಆಯ್ತಾ, ಅದ್ರ ಜೊತೆಗೆ ಸಾಕತ್ ಸಾಕ್ತವ ಒಂದ್ ಒಳ್ಳೆ ತಳಿ ಒಂದ ಎರಡ ತರದು ಮರಿ ಮಾಡಿಸೋದು ಮಾರಾಟ ಮಾಡೋದು ಈ ತರ ಮಾಡ್ಬೇಕು ಶಂಕರಣ್ಣ. ಅಲ್ಲ ಇದು ಒಳ್ಳೆ ಪಿಲ್ಲನೆಯ, ಮತ್ತ್ ನೀನ್ ಹೇಳ್ದಂಗೆ ಇದೊಂದು ದೊಡ್ಡ ಉದ್ಯಮನೇ ಆಗಿ ಬೆಳಿತೈತೆ. ದೊಡ್ಡ ಉದ್ಯಮ 7,000 crore ಅಂತ ಅಂದ್ರೆ ಅಯ್ಯೋ ಅದು ಲೆಕ್ಕನೇ ನಂಗೆ ಹೇಳಕ್ ಬರಕಲ್ಲ ಬಿಡು, ಮರ್ತೈತದೆ ತಳಿಗಳ ಹೆಸರು ಬರಕಲ್ಲ ನಂಗುವೆ. ಅಲ್ಲ ಅದೇ ಇದು ಎಂತ ಎಂತದ್ದು ಸಪರ್ಟು, ಆಮೇಲೆ ಎಂತದೋ ಇವು ಮುದೋಳು ಮುದೋಳು ಬಿಡು ನಮ್ದೇ, ಇನ್ನು ಏನೋ 4-5 ತಳಿ ಹೇಳಿದ್ರೆ ಇರ್ತದೆ. ಉದ್ದುದ್ದ ಕೂದ್ಲು ಹೌದು ಹೌದು ನೋಡು, ಈ ಪ್ರಾಣಿಗಳ ಸಾಕಾಣಿಕೆ ಅಂತ ಅಂತಂದ್ರೆ ಇವತ್ತಿಂದಲ್ಲ, ಹೌದು ಪುರಾಣದ ಕಾಲದಿಂದಲೂ ನಾವ್ ಅದ್ ಕೇಳ್ತೀವಿ. ಅಂದ್ರೆ ನಮ್ಮ ಪೂರ್ವಜರು ಹಿಂದೂ ಪೂರ್ವಜರು ಬಿಡು ದೇವ್ರಗಳ ಕಾಲದಿಂದಲೂ. ಯಾಕೆ ಶಿವನ್ ವಾಹನ ಯಾವ್ದಪ್ಪ? ನಾನು ಅದ್ನೇ ಹೇಳಕ್ ಬಂದೆ. ಈಗ ಮನೆನಾಗೆ ಫೋಟೋ ಇಟ್ಕೊಂಡಿರ್ತೀವಲ್ಲ, ನೋಡಿರ್ತಾಕು ಆ ಶಿವನ್ ಮುಂದೆ ಒಂದು ನಂದಿ ಇರ್ತದಲ್ಲಪ್ಪ, ನಂದಿ ವಾಹನ, ಶಿವನ ವಾಹನ ನಂದಿ. ನಮ್ಮ ಒಂದು ಇಲ್ಲಿ ಇಲ್ಲಿ ಹಂಗೆ ನಮ್ ಸರಸ್ವತಿ ಓಡಾಡೋದು ಅದು ಹಂಸವ ಅಥವಾ ನವಲು. ನವಲು ಕಾಲ ಭೈರವನ ವಾಹನ ಇದು ನಾಯಿ. ನಾಯಿ ಆಯ್ತಾ? ದುರ್ಗಾದೇವಿ ಸಿಂಹದ ಮೇಲೆ ಓಡಾಡೋದು. ಹೌದು, ಚಾಮುಂಡೇಶ್ವರಿ ನೋಡಿದ್ಯಲ್ಲಪ್ಪ. ಹೌದು ಆಯ್ತಾ? ಅದೇ ತರ ಲಕ್ಷ್ಮೀ ದೇವಿ ಗೂಬೆ ಅಲ್ವಾ, ಗೂಬೆ ಹಿಂಗೆ. ಇನ್ನ ನಮ್ಮ ಕಾರ್ತಿಕೇಯನ್ ದೇವರು ನವಿಲು. ಹಿಂಗೆ ಅವತ್ತಿನ ಕಾಲದಿಂದಲೂ ಐತೆ. ಈ ಮನುಷ್ಯ ಪ್ರಾಣಿ ಪಳಗ್ಸೋದು ಇವತ್ತಿಂದ ನೆನ್ನದಲ್ಲ ಶಂಕರಣ. ಇದು ಕ್ರಿಸ್ತ ಪೂರ್ವ 30,000 ವರ್ಷದಲ್ಲಿ ಶುರು ಆಯ್ತಂತೆ. ಕ್ರಿಸ್ತ ಪೂರ್ವ ಅಂತ ಅಂದ್ರೆ ಇವತ್ತಿಗೆ ಹೆಚ್ಚು ಕಮ್ಮಿ 32,000 ವರ್ಷ. 32,000 ವರ್ಷದ ಹಿಂದಿಂದ್ಲೂ ಇದ ಮಾಡ್ಕೊಂಡ್ ಬಂದ್ರಂತದ್ದು. ಪ್ರಾಣಿಗಳ ಜೊತೆ ಒಡನಾಟ ಐತೆ, ಪ್ರಾಣಿಗಳ ಜೊತೆ ಒಡನಾಟ ಆಯ್ತಾ. ಈ ಸುಮಾರು 12,000 ವರ್ಷದ ಹಿಂದೆ ಪುರಾತತ್ವ ಶಾಸ್ತ್ರದ ಒಂದು ಉತ್ಖನನ ಮಾಡಿದಾಗ ಮನುಷ್ಯನ ಪಕ್ಕದಲ್ಲಿ ನಾಯಿಗಳನ್ನು ಕೂಡ ಅಂತ ಪ್ರೀತಿ ಪ್ರಾಣಿ ಆಗಿರ್ತಾವಲ್ಲ, ಅವನ್ನ ಮನುಷ್ಯನ ಪಕ್ಕದಲ್ಲಿ ಹೂಣ್ತೀರಾ ಅಂತದ್ದು ಉತ್ಖನನ ಮಾಡಿದಾಗ ಸಿಕ್ಕಿದೆ. ಒಂದ್ ಕಡೆ ಮನುಷ್ಯಂದು ದೇಹ ಸಿಕ್ಕಿದೆ, ಮೂಳೆ ವಸ್ತಿ ಪಂಜಾಲ ಅವಶೇಷ ಅದ್ ಸಿಕ್ಕಿದೆ, ಅದ್ರ ಪಕ್ಕದಲ್ಲೇ ನಾಯಿದು ಸಿಕ್ಕಿದೆ. ಅಂದ್ರೆ ಅಷ್ಟೊಂದು ಬಾಂಧವ್ಯ ಆಗ್ಲಿಂದನೇ ಐತೆ, ಅಷ್ಟೊಂದು ಬಾಂಧವ್ಯ ಅವತ್ತಿನಿಂದ್ಲೇ ಐತೆ ಅಂತ ಹೇಳ್ಬಿಟ್ಟು ಆಯ್ತಾ. ಸುಮಾರು 10,000 ವರ್ಷಗಳ ಹಿಂದೆ ಕೋಳಿಯ ಪಳಗಸಕ್ಕ ಶುರು ಮಾಡಿದ್ರು ಅಂತ ನೋಡು. ಕೋಳಿ ಸಾಕಾಣಿಕೆ ಮಾಡ್ಕೊಳ್ಳೋದು, ಮನೆಯಲ್ಲಿ ತರೋದು ಮಾಡೋದು ಈ ತರದವು ಆಯ್ತಾ. 8,700 ವರ್ಷಗಳ ಹಿಂದೆ ಮೇಕೆ ಮತ್ತೆ ಕುರಿನ ಇರಾಕ್ ಮತ್ತೆ ಯುನೈಟೆಡ್ ಅರಬ್ಸ್ ಅಂತ ಕರಿತೀವಿ ನೋಡು, UAE ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ಇದನ್ನ ಪಳಗ್ಸ ಅಂತ ಒಂದ್ ಕೆಲಸ ಶುರು ಆಯ್ತು ಶಂಕರಣ ಆಯ್ತಾ. ಇನ್ನ ನಮ್ಮ ಭಾರತ ದೇಶದಲ್ಲಿ ಸುಮಾರು 5,500 ವರ್ಷ ಅಂದ್ರೆ ಕ್ರಿಸ್ತಪೂರ್ವ 5,500 ವರ್ಷದ ಹಿಂದೆ ರಾಜಸ್ಥಾನದ ಅಡಮ್ಗಡ್ ಅಂತ ಹೇಳಿದೆ. ಅಡಮ್ಗಡ್ನಲ್ಲಿ ಮತ್ತೆ ಬಾಗೂರ್ನಲ್ಲಿ ಪ್ರಾಣಿಗಳನ್ನ ಪಳಗಿಸ್ತಾ ಇದ್ರು ಅನ್ನೋ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆಮೇಲೆ ನೋಡು, ಇವು ಎಲ್ಲ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದು. ಈಗ ನಾಯಿಗಳು ನಮ್ಗೆ ರಕ್ಷಣೆ ಕೊಡ್ತವೆ, ನಮ್ಕಸ್ತವಾಗಿರ್ತವೆ, ಯಾರಾದ್ರೂ ಅಪರಿಚಿತರು ಬಂದಾಗ ಬೊಗಳ್ತವೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದು. ಅದೇ ತರ ಏನ್ ಧಾನ್ಯಗಳನ್ನ ಸಂಗ್ರಹ ಮಾಡಿದ್ವ, ಇಲಿಗಳಿಂದ ರಕ್ಷಣೆ ಪಡ್ಕೊಳ್ಳೋಕೋಸ್ಕರವ ಬೆಕ್ಕುಗಳನ್ನ ಸಾಕಾಣಿಕೆ ಮಾಡ ಅಂತ ಒಂದು ಇದು ಶುರು ಆಯ್ತು. ಹಿಂಗೆ ಇದು ಇವತ್ತಿಂದು ನೆನ್ನದು ಮೊನ್ನೆದು ಕಳೆದ ವರ್ಷದ್ದಲ್ಲ, 32,000 ವರ್ಷದ ಹಿಂದಿನಿಂದಲೂ ಕ್ರಿಸ್ತ ಪೂರ್ವ ಅಂತ ಹೇಳ್ತಾ ಇದೆಯಲ್ಲ, ಕ್ರಿಸ್ತ ಪೂರ್ವ ಅವತ್ತಿನಿಂದ ನಡ್ಕೊಂಡ್ಬಂದಿರ ಅಂತ ಒಂದು ಪ್ರಕ್ರಿಯೆ ಇದು. ಇದ್ರ ಬಗ್ಗೆ ನಾವು ಜಾಗೃತರಾಗಿ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡು, ಜಾಸ್ತಿ ಬೀದಿ ನಾಯಿಗಳಾದೋ ಮಾಡೋ ಅಂತ ಅಂತ ಅಂತ ಅಂದ್ರೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಇದ್ದೇ ಇದೆ ಆಯ್ತಾ. ಅದನ್ನ ಈ ನಗರಸಭೆಯವರು ಮುನ್ಸಿಪಾಲ್ಟಿ ಎಲ್ಲ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಒತ್ತಡ ತರಬೇಕು, ಜಾಸ್ತಿ ಆಗವೇ ಮಾಡಿ ಅಂತ ಅನ್ಕೊಂಡು ತರಬೇಕು. ಇಲ್ಲ ಅಂತ ಅಂದ್ರೆ ನಾವೇ ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸ್ಬಿಡೋದು. ಹೆಂಗುವೆ ವೆಟರ್ನರಿ ಹಾಸ್ಪಿಟಲ್ ಎಲ್ಲ ಊರಲ್ಲೂ ಇದ್ದೇ ಇರ್ತಾರೆ, ಹೋಗ್ಬಿಟ್ಟು ಮಾಡಿಸ್ಬಿಟ್ರೆ ಹಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಯಾವುದೇ ಆಗ್ಲಿ ಜಾಸ್ತಿ ಆದ್ರೆ ಒಳ್ಳೇದಲ್ಲ ಅದು. ಅಣ್ಣಯ್ಯ, ರಕ್ಷಣೆ ನಂಬಿಕೆಗೆ ಅರ್ಹ ನಾಯಿ ಅಂತ ಹೇಳದಲ್ಲ, ಅದಕ್ಕೊಂದು ಮೊನ್ನೆ ತಾನೆ ಒಂದ್ ಸ್ವಲ್ಪ ದಿನ ಆತೇನಪ್ಪ ನಂಗೆ ಆಚೆ ಮನೆ ನಾವು ಮೀಟಿಂಗ್ ಕೂರ್ತೀವಲ್ಲಪ್ಪ ಸಂದಗೆ, ಅವಾಗ ಹೇಳಿದ್ರು ವೀಣಕ್ಕ ಏನ್ ಗೊತ್ತಾ, ಒಬ್ರು ತೋಟದಾಗೆ ಅದು ತುಂಬಾ ಒಳ್ಳೆ ನಾಯಿ ಅಂತೆ, ಚೆನ್ನಾಗಿ ಸಾಕೊಂಡು ನೀನ್ ಹೇಳ್ದಲ್ಲ ನಿಗವಹಿಸ್ಬೇಕು ಅಂತ ಪ್ರೀತಿಯಿಂದ ಮಡ್ಕೊಂಡಿದ್ರಂತೆ ಆ ನಾಯಿಗೆ. ಅದು ಕಾಳಿನ ಸರ್ಪ ನುಗ್ಬಿಟೈತೆ ಒಳಗಡೆ ತೋಟದೊಳಗಡೆ, ಅದಿನ್ನೇನು ಅವರು ಮಾಲೀಕನ್ನೇ ಇದ್ ಮಾಡ್ಬಿಡದಂತೆ. ಇದು ಅದನ್ ಒಳಗ್ ಹೋಗಕ್ ಬಿಡದಲ್ಲೇ, ಬಾಣಂತಿ ಇತ್ತಂತೆ, ಮಗು ಇತ್ತಂತೆ, ಎಲ್ಲ ಇತ್ತಂತ ಅವ್ರ ಮನೇಲಿ. ಇದು ಅದ್ರ ಜೊತೆ ಹೋರಾಟ ಮಾಡಿ ಸತ್ತೆ ಹೋಯ್ತು. ಅಂದ್ರೆ ಎಚ್ಚರಿಕೆ ಮಾಡಿ ಮನೆಯೊಳಗೆ ಬರ್ದಂಗ್ ತಡೆದು ಅದ್ರ ಜೊತೆ ಕಚ್ಚಿಸ್ಕ ಸತ್ತೋಗೈತೆ. ಕಚ್ಚಿಸ್ಕೊಂಡಿಲ್ಲ, ಇದೇ ಕಚ್ಚ ಬಿಡೈತದ, ಇದೇ ಕಚ್ಚೈತೆ. ಹೋರಾಟ ಇಬ್ರು ಕಾಳಗ ನಡೆದೈತೆ ಎರಡರ ಮಧ್ಯೆ. ನೋಡು, ಸಾಕು ಪ್ರಾಣಿಗಳು ನಮ್ಗೆ ಯಾಕೆ ಬೇಕು, ಸಾಕು ಪ್ರಾಣಿಗಳು ಇದೊಂದು ಸಣ್ಣ ಉದಾಹರಣೆ ಆಯ್ತಾ. ನಮ್ಗೆ ರಕ್ಷಣೆ ಕೊಡ್ತಾವು, ರಕ್ಷಣೆ ಕೊಡ್ತವೆ. ಹಂಗಾಗಿ ನಮ್ಮನ್ನ ರಕ್ಷಿಸ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವ್ರನ್ನ ನಾವು ಗೌರವದಿಂದ ಕಾಣಲೇಬೇಕು, ಗೌರವಯುತವಾಗಿ ನಡೆಸ್ಕೋಬೇಕು, ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಂತ ಶಂಕರಣ. ಅದಕ್ಕೆ ಪೂರಕವಾಗಿ ಇವತ್ತು ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸ ಅಂತ ಹೇಳಿ ಮಾಡವ್ರೆ. ಇಂಥ ಟೈಮಲ್ಲಿ ನಾವು ನಾವು ಒಂದಷ್ಟು ಯಾವ್ದಾದ್ರು ಜೂನಲ್ಲಿರೋಂಥವು ಅಥವಾ ಬೀದಿಲಿರೋಂಥವು ಪ್ರಾಣಿಗಳನ್ನ ದತ್ತು ತಗೊಳ್ಳೋಂಥದ್ದು, ದತ್ತು ತಗೊಂಡು ಅವಕ್ಕೆ ನೋಡ್ಕೊಳ್ಳೋ ಅಂಥದ್ದು, ಅವಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋ ಅಂಥದ್ದು, ಅವಕ್ಕೊಂಚೂರು ತಿಂಡಿ ಈ ತರದ್ ನೋಡ್ಕೊಳ್ಳೋ ಅಂಥದ್ದು ಈ ತರ ಮಾಡ್ಬೇಕು ಆಯ್ತಾ. ಆಮೇಲೆ ಈ ಪ್ರಾಣಿ ಕಲ್ಯಾಣ ಅನ್ನೋದೇನಿದೆಯೋ ಇದ್ರ ಬಗ್ಗೆ ಅರಿವು ಮೂಡ್ತಕ್ಕಂತ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಆಯ್ತಾ. ಈ ತರ ಮಾಡೋದ್ರ ಮೂಲಕ ನಾವು ಈ ಒಂದು ರಾಷ್ಟ್ರೀಯ ಸಾಕುಪ್ರಾಣಿ ದಿವಸ ಏನಿದೆಯೋ ಇದನ್ನ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಈಗ ನೀನ್ ಹೇಳ್ದಂಗೆ ಈಗ ಒಳ್ಳೊಳ್ಳೆ ತಳಿವು ಈಗ ಬರೀ ನಾಯಿ ಮಾತ್ರ ಸಾಕಂತವ, ನೀನ್ ಹೇಳ್ದಂಗೆ ಬೆಕ್ಕು ಸಾಕಬಹುದು, ಬೆಕ್ಕಿನ ಜೊತೆಗೆ ಈ ತರ ಬೇರೆ ಬೇರೆ ಪಕ್ಷಿಗಳನ್ನು ಸಾಕಂದ್ರೆ ಆಮೇಲೆ ನಾವ್ ಯಾವಾಗ ಅವ್ರ ಜೊತೆ ಒಡನಾಟ ಇಟ್ಕೋತೀವಿ ಒಂಥರ ಬುಟ್ಟಿರಕ್ಕಲ್ಲ ಅಂತ ಒಂದು ಬಾಂಧವ್ಯ ಬೆಳೆದ್ಬಿಡ್ತದೆ. ಹಂಗಾಗಿ ನೀನ್ ಹೇಳಿದ ತರನೇ ಒಸಿ ನಾವು ಆ ಕಡೆಗೆ ಗಮನ ಹರಿಸೋದು ಒಳ್ಳೇದು. ಮೀನಕ್ಕ ಆಗ್ಲೇ ನೀನ್ ಹೇಳ್ತಾ ಇದ್ದಿದ್ದು ನನಗೂ ಒಸಿ ಜಪ್ತಿ ಬಂತು. ಹಣೆ ಹೇಳ್ತಾ ಇದ್ನಲ್ಲ ಈ ಆಲೂರ್ ಹತ್ರ ಮರ್ಸು ಅವರು ನಾಯಿ ತಲೆಗಳನ್ನ ಸಾಕ್ಬಿಟ್ಟು ಒಳ್ಳೊಳ್ಳೆ ಇದ್ ಮಾಡ್ತಾವ್ರೆ ಅಂತ. ಅವ್ರದ್ದು ಇನ್ನೊಂದು ವಿಚಾರ ಹಣೆಯ ನೀನು ಮರ್ದ್ಬಿಟ್ಟ ಏನೋ ಗೊತ್ತಲ್ಲ, ಒಳ್ಳೊಳ್ಳೆ ಬೆಕ್ಕುಗಳನ್ನೆಲ್ಲ ತಗೊಂಡ್ಬಂದು ಸಾಕವ್ರಂತವ್ರು. ಏನೋ ಪರ್ಷಿಯನ್ ಬೆಕ್ಕು ಅಂತ ಹೇಳಿ ಎಂತ ಒಂದು ಬೆಕ್ಕು ಅಂತಂದ್ರೆ ಅದು ಆ ಮುಖ ನೋಡಿ ಅದ್ರಿಂದ ಬರೀ ಕೂದ್ಲು ಬಾಲ ಎಲ್ಲ ನೋಡ್ಬಿಟ್ರೆ ಸೇಮ್ ಒಳ್ಳೆ ನಮ್ಗಂತರ ಈ ಮನುಷ್ಯರದ್ದು ಮಕ್ಳಿರ್ತಾವಲ್ಲ ಹಂಗೆ. ನಾನು ಹೋಗಿದ್ದೆ ಮರ್ಸ್ಗೆ ರಾಜಣ್ಣ ಮನೆಗೆ ಹೋಗಿ ಎಲ್ಲ ನೋಡ್ಕೊಂಡ್ ಬಂದೆ ಶಂಕರಣ್ಣ, ನಂಗೆ ಒಂದೆರಡು ಸಾಕ್ಬೇಕು ಅಂತ ಅನ್ಸೈತೆ. ಯಾವಾಗ ಕಾಲ ಕೂಡ್ ಬರ್ತದ ಗೊತ್ತಿಲ್ಲ ನಂಗೆ. ಇಲ್ಲ ಅದು ಕಾಲ ಕೂಡ್ ಬರಕ್ಕಿಂತವ ನಾವೇ ಕಾಲ್ ಕಿತ್ತು ಅದನ್ನ ಮಾಡೋ ವ್ಯವಸ್ಥೆ ಹಮ್ಕೊಂಡ್ಬಿಟ್ರೆ ಖಂಡಿತ ಆಯ್ತದೆ. ಖಂಡಿತ ಖಂಡಿತ ಆಗುತ್ತೆ ಅಣ್ಣಯ್ಯ. ನೋಡು ನೀನ್ ಹೇಳ್ದಂಗೆ ಒಸಿ ನಾನು ಈ ಮಳೆ ಆದಾಗ್ಲಿಂದವ ಟ್ರ್ಯಾಕ್ಟರ್ ಸಿಗದೆ ಹೊಲ ಉಳಿಸಿಲ್ಲ. ಈಗ ನೋಡು ನಿನ್ನ ಹತ್ರ ಚೀಲ ಕೇಳಕ್ಕೆ ಅಂತ ಬಂದವನು ಹಿಂಗೆ ಮಾತಿ ಕೂತ್ಕಂದೆ. ಈಗ ಒಂದೆರಡು ಗೋಣಿ ಚೀಲ ಕೊಡು, ಒಂದ್ ಎಂಟತ್ತು ಪ್ಲಾಸ್ಟಿಕ್ ಚೀಲ ಕೊಟ್ಟಿರೋ ಎಲ್ಲ ಕಟ್ಟಿಟ್ಟಿದ್ದೀನಿ ನೋಡ. ಅಲ್ಲೇ ಅದೇ ಅಲ್ಲಿ ಸುಮಾರು ಅವಲ್ಲ, ಅದಕ್ಕೆ ಇಸ್ಕೋಗು. ಆಯ್ತು ಮೀನಕ್ಕ, ನಿನ್ನ ಹತ್ರ ಇಸ್ಕತೀನಿ. ಈಗ ಈ ಫಸ್ಟ್ ಈಗ ಹಣ ನಿನ್ನ ಹತ್ರ ಇಸ್ಕೊಂಡು ನಾಳೆ ಮಾರ್ಕೆಟಿಗೆ ಹಾಕ್ಬಿಟ್ಟು ಕಾಯ, ತೀರ ಏನಾದ್ರು ಬೇಕು ಅಂತ ನಿನ್ನ ಹತ್ರ ಇಸ್ಕತೀನಿ. ಅಡಾಯ್ತೈತೆ, ನಾನು ಹೊರಡ್ತೀನಿ. ಏನಾದ್ರು ಬಿಸಿ ಅಥವಾ ತಣ್ಣಗೆ ಕಾಪಿ ಆಗ್ಬೋದು, ಆಗ್ಬೋದು. ಸ್ವಲ್ಪ ಕಾಪಿ ಕುಡ್ಕೊಂಡು ಚರ್ಮುರಿ ಮಾಡವ್ರೆ. ಓ ಹಂಗೆ ಸ್ವಲ್ಪ ಮಳೆ ಉದುರ್ತಾ ಇರ್ತದಲ್ಲ, ಮಳೆ ಉದುರಕ್ ಶುರು ಮಾಡಿದ್ಮೇಲೆ ಚುರುಮರಿ ಶುರು ಆಯ್ತದೆ. ಸರಿ ಸರಿ, ತಣ್ಣಗಾಗಕ್ಕಿಂತ ಮುಂಚೆ ತರ್ಸು, ಕುಡ್ಕೊಂಡು ತಿನ್ಕೊಂಡು ಎದ್ದೋಯ್ತೀನಿ. ಆಯ್ತಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಇದುವರೆಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಸಾಹಿತ್ಯವಿದ್ದ ಪರಿಸರ ಗೀತೆಯನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದವರು ಬಿಆರ್ ಛಾಯಾ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಸಣ್ಣ ಚಾಕೇನಹಳ್ಳಿಯ ಯುವ ಕೃಷಿಕ ಎಸ್ಟಿ ತೇಜಸ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ಕೇಳಿದ್ರೆ ಭೂಮಿಗೆ ಹಾಕುವ ಹಣ ಶಕ್ತಿ ಕೆಲವೇ ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಹೆಚ್ಚಿಗೆ ಆಗುತ್ತಂತಂದ್ರೆ ಹೇಳ್ತಿರೋದು. ನೀವು ನಿರಂತರವಾಗಿ ಭೂಮಿ ಜೊತೆಗೆ ಕೆಲಸ ಮಾಡ್ತಾ ಹೋಗಿ ಆಸಕ್ತಿಯಿಂದ ಎಷ್ಟು ಆನಂದವನ್ನ ನಿಮಗೆ ಸೃಷ್ಟಿ ಮಾಡುತ್ತಂದ್ರೆ ಹೇಳ್ತಿರೋದಲ್ವಾ. ಬದುಕಿನಲ್ಲಿ ತುಂಬಾ ನಿರೀಕ್ಷೆಗಳಿರಬಾರದು, ಆಸೆಗಳು ಸಹ ಅತಿಯಾಗಿರಬಾರದು. ಬೇಕು, ನಾವು ಮಾಡಿದ್ದಕ್ಕೆ ತಕ್ಕಂತೆ ಪ್ರತಿಫಲ ಬಯಸೋದೇ ನಮ್ ಗುಣ, ನಿಜ. ಆದರೆ ಅತಿಯಾಗಿ ಬಯಸೋದಿದೆಯಲ್ಲ, ಅದು ದುರ್ಗುಣ. ರೈತ ಬಾಂಧವರೇ, 1,000 ರೂಪಾಯಿ ಹಣವನ್ನ ಬ್ಯಾಂಕ್ನಲ್ಲಿಟ್ಟರೆ 8 ಅಲ್ಲ 9 ವರ್ಷ ಅಥವಾ 10 ವರ್ಷಕ್ಕೆ 2,000 ರೂಪಾಯಿ ಆಗ್ಬಹುದು. ಅದೇ 1,000 ರೂಪಾಯಿ ಹಣವನ್ನ ಅಚ್ಚುಕಟ್ಟಾಗಿ ಭೂಮಿಗೆ ಹಾಕಿದ್ರೆ ಕೆಲವೇ ತಿಂಗಳುಗಳಲ್ಲಿ ಅಥವಾ 1-2 ವರ್ಷಗಳಲ್ಲಿ 2 ಪಟ್ಟು ಹೆಚ್ಚಾಗ್ತದೆ. ಅದು ಕಡಿಮೆ ಖರ್ಚಿನಿಂದ. ನೀವು 10-6 ಕೆಲಸಗಳನ್ನ ಮಾಡ್ತಾ ಇರ್ತೀರಿ, ಬರೇ ಒಂದೇ ಬೆಳೆಯನ್ನ ಬೆಳೆಯಲ್ಲ. ದನಕರುಗಳನ್ನು ಇಟ್ಕೊಂಡಿರ್ತೀರಿ, ಕುರಿ, ಆಡು, ಕೋಳಿ ಮತ್ತಿತರೆ ಪ್ರಾಣಿಗಳನ್ನ, ಜೀವಿಗಳನ್ನು ಸಾಕ್ತಾ ಇರ್ತೀರಿ, ಮರಗಿಡಗಳನ್ನು ಬೆಳೀತಾ ಇರ್ತೀರಿ. ನೀವು ನಿಮ್ಮ ಖರ್ಚನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋದ್ರೆ ನೀವು ಹಾಕುವ ಅತ್ಯಲ್ಪ ಹಣ ಕೆಲವೇ ಕೆಲವು ವರ್ಷಗಳಲ್ಲಿ ಎಷ್ಟು ಚೆನ್ನಾಗಿ ಹೆಚ್ಚಳ ಆಗುತ್ತಂದ್ರೆ ಹೇಳ್ತಿರೋದು. ಉದಾಹರಣೆಗೆ 100 ರೂಪಾಯಿ ವೆಚ್ಚದಲ್ಲಿ ಕೊತ್ತಂಬರಿ ಬೀಜವನ್ನ ಅಚ್ಚುಕಟ್ಟಾಗಿ ಮಣ್ಣಿಗೆ ಹಾಕಿ ಉತ್ತಮವಾಗಿ ಪೋಷಣೆ ಮಾಡಿ ಒಂದೇ ತಿಂಗಳಲ್ಲಿ 100 ರೂಪಾಯಿ ಬೀಜದ ಬಾಪ್ತು ಎಷ್ಟು ವಾಪಸ್ಸಾಗಿ ನಿಮಗೆ ಕೈ ಸೇರುತ್ತೆ ನೋಡಿ. ಅದು 1,000 ರೂಪಾಯಿನಾಗಬಹುದು ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು. ಸೊಪ್ಪುಗಳನ್ನ ಬೆಳೀಲಿಕ್ಕೆ ತುಂಬಾ ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ, ಹಾಕಲೂಬಾರದು. ಸಗಣಿ ಗೊಬ್ಬರವನ್ನು ಹಾಕಿ ಬೇಕಾದರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರವನ್ನು ಸ್ವಲ್ಪ ಸೇರಿಸಿಬಿಟ್ರೆ ಭೋಗವಾಗಿ ಬರ್ತವೆ. ಅದಕ್ಕಿಂತ ಮುಖ್ಯವಾಗಿ ನೀವು ತೋರಿಸುವ ಪ್ರೀತಿ. ಒಂದೊಂದು ಕಾಳನ್ನು ಪ್ರೀತಿಯಿಂದ ಹಾಕಿ ಕಳೆಗಳು ಬೆಳೆದು ಅಡ್ಡಿಯಾಗದಂತೆ ನೋಡಿಕೊಂಡು ಪ್ರತಿ